ರೈತ ಬಾಂಧವರೇ, ಈಗ ಕೇಳಿ ನೇಗಿಲ ಮಿಡಿತ. ಕಾರ್ಯಕ್ರಮ ನೇಗಿಲ ಮಿಡಿತ. ರೈತ ಬಾಂಧವರಿಗೆ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಶರಣಪ್ಪ ಜಂಗಂಡಿ ಅಂತೇಳಿ. ನಾನು ಕೃಷಿ ಇಂಜಿನಿಯರು. ಬಬ್ಬೂರ್ ಫಾರ್ಮ್ ಹಿರಿಯೂರಲ್ಲಿ ನಾನು ಹಿರಿಯ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ಮುಖ್ಯವಾಗಿ ರೈತರಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ನಾವು ರೈತರಿಗೆ ಹೇಳ್ತೇವೆ. ಅದರ ಜೊತೆ ಜೊತೆಗೆ ರೈತರಿಗೆ ಸಂಬಂಧಪಟ್ಟಂತ ಯಂತ್ರೋಪಕರಣಗಳು ಕೂಡ ಆವಿಷ್ಕಾರ ಮಾಡ್ತೇವೆ. ಅದಲ್ಲದೆ ಕೂಡ ರೈತರ ಒಂದು ಕಸ್ಟಮೈರಿಂಗ್ ಸೆಂಟರ್, ಬಾಡಿಗಾರದ ಕೇಂದ್ರ ಕೂಡ ಇಲ್ಲಿ ತೆಗೆದಿದ್ದೇವೆ. ರೈತರಿಗೆ ಹೆಚ್ಚಿನ ಯಾಂತ್ರೀಕರಣದ ಬಗ್ಗೆ ನಾವು ವಿಚಾರ ತಿಳಿಸಿಕೊಡ್ತಾ ಇದ್ದೇವೆ. ಮುಖ್ಯವಾಗಿ ನಾವು ಈ ಒಂದು ಸಂಶೋಧನಾ ಕೇಂದ್ರದ ಮುಖಾಂತರ ಶೇಂಗಾ ಕೀಳ್ತಕ್ಕಂತ ಯಂತ್ರ, ಶೇಂಗಾ ಕಿತ್ತ ಆದ ತಕ್ಷಣ ಅದನ್ನ ಶೇಂಗಾ ಬಳ್ಳಿ ಬಿಡಿಸತಕ್ಕಂತ ಯಂತ್ರ, ಬಳ್ಳಿ ಬಿಡಿಸಿ ಆದ ನಂತರ ಶೇಂಗಾನ ಅವು ಗ್ರೇಡ್ ಮಾಡ್ತಕ್ಕಂತ ಯಂತ್ರ, ಮತ್ತು ಶೇಂಗಾನ ಕಾಯಿಯಿಂದ ಸಿಪ್ಪೆ ಬಿಡಿಸತಕ್ಕಂತ ಯಂತ್ರಗಳನ್ನು ಕೂಡ ಈ ಒಂದು ಸಂಶೋಧನಾ ಕೇಂದ್ರದಲ್ಲಿ ಬಾಡಿಗೆ ಆಧಾರದಲ್ಲಿ ರೈತರಿಗೆ ಲಭ್ಯವಿದೆ. ಅದೇ ರೀತಿಯಾಗಿ ಇಲ್ಲಿ ಹರಳು ಬೆಳೆಯನ್ನ ತುಂಬಾ ಜನ ರೈತರು ಬೆಳೀತಾ ಇದ್ದಾರೆ. ಹರಳು ಬೆಳೆಯನ್ನ ನಾವು ಒಕ್ಕಣೆ ಮಾಡ್ತಕ್ಕಂತ ಯಂತ್ರ ಕೂಡ ನಮ್ಮ ಒಂದು ಸಂಶೋಧನಾ ಕೇಂದ್ರದಲ್ಲಿ ಬಾಡಿಗೆ ಆಧಾರಿತ ಕೇಂದ್ರ ಮುಖಾಂತರ ರೈತರಿಗೆ ನಾವು ಕೊಡ್ತೇವೆ. ಅದಲ್ಲದೆ ಕೂಡ ಭೂಮಿಯ ಮಟ್ಟ ಮಾಡ್ತಕ್ಕಂಥ ಯಂತ್ರ ಮತ್ತು ಬೋದು ಸಾಲ ಮಾಡ್ತಕ್ಕಂಥ ಯಂತ್ರ, ಅದಲ್ಲದೆ ಕೂಡ ನೇಗಿಲು ಹೊಡಿತಕ್ಕಂಥ ಯಂತ್ರ, ಅದಲ್ಲದೆ ಕೂಡ ಒಕ್ಕಣೆ ಮಾಡ್ತಕ್ಕಂಥ ವಿವಿಧ ಬೆಳೆಗಳ ಒಕ್ಕಣೆ ಯಂತ್ರಗಳು ಕೂಡ ಈ ಬಬ್ಬೂರ್ ಫಾರ್ಮ್ ಸಂಶೋಧನಾ ಕೇಂದ್ರದಲ್ಲಿ ಲಭ್ಯವಿರುತ್ತದೆ. ರೈತರು ಬಾಡಿಗೆ ಆಧಾರದಿಂದ ಇದನ್ನು ಪಡ್ಕೊಂಡು ಇದರ ಏನು ಸಹಾಯವನ್ನ ಪಡ್ಕೊಳ್ಬೇಕನ್ಸುತ್ತೆ. ಅದಲ್ಲದೆ ಕೂಡ ನಿಮ್ಮ ಹೆಚ್ಚಿನ ಒಂದು ಮಾಹಿತಿ ಬೇಕಂದ್ರೆ ಈ ನನ್ನ ಫೋನ್ ನಂಬರ್ಗೆ ತಾವು ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ಮೊಬೈಲ್ ಸಂಖ್ಯೆ 9448697143. ಈ ಒಂದು ಸಂಖ್ಯೆಗೆ ತಾವು ಫೋನ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಈಗ ಕಡಿಮೆ ಮಳೆಯ ಚಿಂತೆ ಬಿಡು. ಡಿಕಾಲ್ಬ್ 9133 ಮೆಕ್ಕೆಜೋಳದ ಬಿತ್ತನೆ ಮಾಡು. ಮಳೆ ಕಡಿಮೆ ಅಥವಾ ಹೆಚ್ಚು ಆಗಲಿ, ಇದಕ್ಕೆ ಅತ್ಯುತ್ತಮ ಇಳುವರಿ ಕೊಡುವ ಕ್ಷಮತೆ ಇದೆ ಹಾಗೂ ಕೊಡುತ್ತದೆ ಆಕರ್ಷಕ ಬಣ್ಣ ಮತ್ತು ಹೆಚ್ಚು ತೂಕದ ಕಾಳುಗಳು. ಡಿಕಾಲ್ಬ್ 9133 ತೂಕ ಹೆಚ್ಚು, ಇಳುವರಿ ಅಚ್ಚುಮೆಚ್ಚು. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಸಿರಿಧಾನ್ಯ ಕೃಷಿ ಹಾಗೂ ಅಧಿಕ ಇಳುವರಿಗಾಗಿ ಸುಧಾರಿತ ಸಿರಿಧಾನ್ಯ ತಳಿಗಳು, ಈ ಕುರಿತು ಇದೀಗ ಹಿರಿಯೂರು ತಾಲೂಕು ಬಬ್ಬೂರ್ ಫಾರಂನ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಿರಿಧಾನ್ಯ ವಿಭಾಗದ ತಳಿಶಾಸ್ತ್ರಜ್ಞರಾದ ಡಾ ಸಿ ನಂದಿನಿ ಅವರೊಂದಿಗೆ ಇದೀಗ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಸಿರಿಧಾನ್ಯಗಳ ಒಂದು ಕೃಷಿ ಮತ್ತು ಸಿರಿಧಾನ್ಯಗಳಲ್ಲಿ ಇರುವಂತಹ ತಳಿಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಿರಿಯೂರು ತಾಲೂಕು ಬಬ್ಬೂರ್ ಫಾರಂನಲ್ಲಿ ಇರುವಂತಹ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಈ ಒಂದು ಸಿರಿಧಾನ್ಯ ವಿಭಾಗದಲ್ಲಿ ತಳಿಶಾಸ್ತ್ರಜ್ಞರಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಡಾಕ್ಟರ್ ಸಿ ನಂದಿನಿ ಮೇಡಮ್ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಈ ಒಂದು ಸಿರಿಧಾನ್ಯಗಳ ಒಂದು ಕೃಷಿ ಮತ್ತು ಅದರಲ್ಲಿರುವಂತಹ ತಳಿಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಹೇಳಿ, ಈ ಒಂದು ಸಿರಿಧಾನ್ಯ ಕೃಷಿ ಅಂತಂದ್ರೆ ನಮ್ಮ ಕೃಷಿಕರು ವರ್ಷದ ಯಾವ ಕಾಲದಲ್ಲಿ ಮಾಡಬಹುದು ಅಂತ ಹೇಳ್ತೀರಾ? ಈ ಸಿರಿಧಾನ್ಯಗಳನ್ನ ರೈತರು ಮುಂಗಾರು, ಹಿಂಗಾರು ಹಾಗೂ ಬೇಸಿಗೆಯಲ್ಲೂ ಬೆಳ್ಕೋಬಹುದು. ಈ ಸಿರಿಧಾನ್ಯಗಳಂದ್ರೆ ನಾವು 9 ಧಾನ್ಯಗಳನ್ನ ಸಿರಿಧಾನ್ಯ ಅಂತೀವಿ. ಸಾಮೆ, ನವಣೆ, ಹರ್ಕ, ಬರಗು, ರಾಗಿ, ಉದುಲು, ಕೊರ್ಲೆ, ಜೋಳ ಮತ್ತೆ ಸಜ್ಜೆನೂ ಈ ಸಿರಿಧಾನ್ಯಗಳಲ್ಲಿ ಸೇರ್ಕೊಳ್ಳುತ್ತೆ. ಮುಂಚೆ ಈ ಸಿರಿಧಾನ್ಯಗಳನ್ನ ಕಿರುಧಾನ್ಯಗಳು ಅಂತಿದ್ರು, ಯಾಕಂದ್ರೆ ಕಾಳೆಲ್ಲ ಸಣ್ಣದಾಗಿರ್ತಿತ್ತು ಅದರಿಂದ ಕಿರುಧಾನ್ಯ ಅಂತಿದ್ರು. ಆದ್ರೆ ಈಗ ಈ ಸಿರಿಧಾನ್ಯಗಳಲ್ಲಿ ಇರೋ ಪೋಷಕಾಂಶಗಳ ಆಗರ ಅಂತಾನೆ ಹೇಳ್ಬೋದು. ಈ ಸಿರಿಧಾನ್ಯಗಳಲ್ಲಿ ನಮ್ಮಲ್ಲಿ ಪೋಷಕಾಂಶಗಳಾದ್ರೆ ಸುಣ್ಣ, ಖನಿಜಾಂಶಗಳು, ಸಸಾರಜನಕ, ರಂಜಕ ಎಲ್ಲದನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿರೋದ್ರಿಂದ ಇದನ್ನ ಪೋಷಕಾಂಶಗಳ ಆಗರ ಅಂತಾನೆ ಕರೀತಾರೆ ಸಿರಿಧಾನ್ಯಗಳನ್ನ. ಸೊ ಇದನ್ನೆಲ್ಲ ನಾವು ಜನರು ಸೇವಿಸೋದ್ರಿಂದ ಅವರ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೇದು ಈ ಸಿರಿಧಾನ್ಯಗಳು. ಸೊ ಇದ್ರ ಬಗ್ಗೆನೇ ಅರಿವು ಮೂಡಿಸ್ಬೇಕು ಜನಗಳಲ್ಲಿ, ಇದನ್ನ ತಿನ್ನೋದ್ರಿಂದ ಏನ್ ಉಪಯೋಗ ಇದೆ, ಮತ್ತೆ ಇದನ್ನ ರೈತರು ಯಥೇಚ್ಛವಾಗಿ ಬೆಳಿಬೇಕು ಮುಂದೇನು, ಮತ್ತೆ ಇದನ್ನ ಕನ್ಸಂಪ್ಷನ್ ಅಂದ್ರೆ ಎಲ್ಲಾ ನಗರವಾಸಿಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನ ಸೇವಿಸೋದು ಜಾಸ್ತಿ ಆಗ್ಬೇಕು, ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತಾನೆ 2018 ನಮ್ಮ ದೇಶದಲ್ಲಿ ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ ಅಂತ ಸೆಲೆಬ್ರೇಟ್ ಮಾಡಿದ್ರು. ಈ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತಾನೆ ಇವಾಗ ಘೋಷಣೆ ಮಾಡಿದ್ದಾರೆ. ಇದಕ್ಕೆ 70 ಅಧಿಕ ರಾಷ್ಟ್ರಗಳು ಇದರಲ್ಲಿ ಸಹಿ ಮಾಡಿವೆ. ಸೊ ಎಲ್ಲಾ ದೇಶಗಳಲ್ಲೂ ಇದ್ರ ಬಗ್ಗೆ ಅರಿವು ಮೂಡಿಸಬೇಕು ಸಿರಿಧಾನ್ಯಗಳ ಬಗ್ಗೆ ಅಂತಾನೆ ಈ ವರ್ಷ ಇದ್ರ ಬಗ್ಗೆ ಹೆಚ್ಚು ಪ್ರೋಗ್ರಾಮ್ಸ್ ಗಳನ್ನೆಲ್ಲ ಕಡೆನೂ ಮಾಡ್ತಾ ಇದ್ದಾರೆ ಈ ಸಿರಿಧಾನ್ಯಗಳ ಬಗ್ಗೆ. ಅಂದ್ರೆ ಯಾವ ಯಾವ ಸಿರಿಧಾನ್ಯಗಳಲ್ಲಿ ಯಾವ ರೀತಿಯಾದಂತಹ ಒಂದು ತಳಿಗಳದಾವ ಇವತ್ತಿನ ಒಂದು ಸಂದರ್ಭಕ್ಕೆ ಸೂಕ್ತವಾದ ತಳಿಗಳು ಅಂತ ಹೇಳಿದ್ರೆ ಸಿರಿಧಾನ್ಯಗಳಲ್ಲಿ ಮೊದಲನೇದಾಗಿ ರಾಗಿ. ರಾಗಿ ಯಥೇಚ್ಛವಾಗಿ ಎಲ್ಲಾ ಕಡೆ ಬೆಳೀತಾ ಇದಾರೆ ರಾಗಿ. ಈ ರಾಗಿನಲ್ಲಿ ನಾವು 3 ವಿಂಗಡಣೆ ಮಾಡ್ತೀವಿ, ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ ತಳಿಗಳಂತ. ಇದನ್ನ ನಾವು ಯಾವ ತರ ಅಂದ್ರೆ ಈಗ ಮುಂಗಾರು ಬೇಗ ಮೇ ಮತ್ತೆ ಜೂನ್ ನಲ್ಲೇ ಮಳೆ ಆಯ್ತು ಅಂದ್ರೆ ರೈತರು ಬಿತ್ತನೆ ಮಾಡಬೇಕು ಅಂದಾಗ ದೀರ್ಘಾವಧಿ ತಳಿನ ಅವ್ರು ಬಳಕೆ ಮಾಡಬಹುದು. ದೀರ್ಘಾವಧಿ ತಳಿಗೂ ಅಲ್ಪಾವಧಿಗೂ ತಳಿಗೂ ಏನಂದ್ರೆ ದೀರ್ಘಾವಧಿ ತಳಿಲಿ ಇಳುವರಿ ಜಾಸ್ತಿ ಬರುತ್ತೆ ಮತ್ತೆ ಮೇವಿನ ಇಳುವರಿನೂ ಅವರಿಗೆ ಜಾಸ್ತಿ ಸಿಗುತ್ತೆ ರೈತರಿಗೆ. ಈ ದೀರ್ಘಾವಧಿ ತಳಿಗಳಲ್ಲಂದ್ರೆ ಯಾವ್ಯಾವ ತಳಿ ಇದೆ ಅಂದ್ರೆ GPU 67 ಅನ್ನೋ ತಳಿ, ಇದು ಗಿಡ್ಡ ತಳಿ, ನೆಲಕ್ಕೆ ಬೀಳ್ದೋ ಇರುವಂತ ಗುಣ ಇದೆ ಇದರಲ್ಲಿ. ಇದು ಗಿಡ್ಡ ತಳಿ ಇರೋದ್ರಿಂದ ಯಾಂತ್ರೀಕೃತ ಕಟಾವಿಗೆ ರೈತರು ಇದನ್ನ ಬಳಸಬಹುದು ಈ ತಳಿನ. ಅದೇ ರೀತಿ ದೀರ್ಘಾವಧಿ ತಳಿಗಳು 125 ದಿನ ಕಟಾವಿಗೆ ಬರುತ್ತೆ. ಈ ದೀರ್ಘಾವಧಿ ತಳಿನಲ್ಲಿ ಇನ್ನ ಬೇರೆ ಅಂದ್ರೆ MR1 and MR6 ಈ ತಳಿಗಳು ಹಿಂದೆಯಿಂದನೂ ರೈತರು ಬೆಳೀತಾ ಇದಾರೆ. ಇದು ಕೆಂಪು ರಾಗಿ ತಳಿ ಅಂತಾನೆ ಹೇಳ್ಬಹುದು. ಇದು ಬಣ್ಣ ಕೆಂಪಾಗಿ ಬರುತ್ತೆ. ಸೊ ರೈತರಿಗೆ ಇದು ಮಾರ್ಕೆಟ್ ಅಲ್ಲಿ ಹೆಚ್ಚು ಬೆಲೆ ಸಿಗುತ್ತೆ ಈ MR1 MR6. ಮತ್ತೆ ಈ MR1 MR6 ಅಲ್ಲಿ ಇನ್ನೊಂದು ಗುಣ ಏನಂತಂದ್ರೆ ಹೆಚ್ಚು ಮೇವಿನ ಇಳುವರಿ ಕೊಡುತ್ತೆ, ಧಾನ್ಯದ ಇಳುವರಿ ಜೊತೆಗೆ. ಈ ಎಲ್ಲಾ ತಳಿಗಳು 125 ದಿನ ಕಟಾವಿಗೆ ಬರುತ್ತೆ. ಅದೇ ರೀತಿ ಇನ್ನೊಂದು ದೀರ್ಘಾವಧಿ ತಳಿ ಅಂದ್ರೆ KMR 301, ಇದು ಅಷ್ಟೇ ದೀರ್ಘಾವಧಿ ತಳಿ, 120 ದಿನ 125 ದಿನಕ್ಕೆ. ಮೇ ಜೂನ್ ಅಲ್ಲೇ ಬಿತ್ತನೆ ಮಾಡ್ತೀವಿ ಅಂದ್ರೆ ರೈತರು ಈ ದೀರ್ಘಾವಧಿ ತಳಿಗಳನ್ನ ಬಳಸಬಹುದು. ಅದೇ ರೀತಿ ಎರಡನೇದಾಗಿ ವಿಂಗಡಣೆ ಮಾಡೋದಂದ್ರೆ ನಾವು ಮಧ್ಯಮಾವಧಿ ತಳಿಗಳು. ಈ ಮಧ್ಯಮಾವಧಿ ತಳಿಗಳು 110 ರಿಂದ 115 ದಿನ ಕಟಾವಿಗೆ ಬರುತ್ತೆ. ಮಧ್ಯಮಾವಧಿ ತಳಿಗಳು ಈ ಜೂನ್ ನಂತರ ಮಳೆ ಆಯ್ತು, ಜೂನ್ ಜುಲೈಗೆ ಬಿತ್ತನೆ ಮಾಡಬೇಕು ಅಂದಾಗ ಅವ್ರು ಮಧ್ಯಮಾವಧಿ ತಳಿಗೆ ಹೋಗ್ಬೋದು. ಈ ಮಧ್ಯಮಾವಧಿ ತಳಿಗಳಲ್ಲಿ ಯಾವ್ದು ಅಂದ್ರೆ GPU 66, GPU 28, KMR 316 ಈ ತಳಿಗಳು ಇದೆ. ಈ KMR 316 ಅನ್ನೋದು ಇತ್ತೀಚೆಗೆ 2022 ಬಿಡುಗಡೆ ಆದಂತ ತಳಿ. ಇದ್ರ ಬೀಜ ಈ ವರ್ಷದಿಂದ ಲಭ್ಯತೆ ಇರುತ್ತೆ ರೈತರಿಗೆ ಬೆಳಿಬೇಕು ಅಂದ್ರೆ. ಈ KMR 316 ಏನಂದ್ರೆ ಇದು ಮೇವಿನ ಇಳುವರಿನ ಜಾಸ್ತಿ ಕೊಡುತ್ತೆ ಧಾನ್ಯದ ಇಳುವರಿಗೆ ಜೊತೆಗೆ. ಈ ಎಲ್ಲಾ ತಳಿಗಳು 30 ರಿಂದ 35 ಕ್ವಿಂಟಾಲ್ ವರ್ಗೂ ಪರ್ ಹೆಕ್ಟೇರ್ ಇಳುವರಿ ಕೊಡುತ್ತೆ ಬೆಳೆದ್ರೆ. ಅದೇ ರೀತಿ GPU 66 ವಿಶೇಷತೆ ಏನಂದ್ರೆ ಇದು ಬೇಸಿಗೆಲ್ಲೂ ರೈತರು ಬೆಳಿಬಹುದು. ಕೆಲವು ರೈತರು ಬೇಸಿಗೆಗೆ ಬೇಕು ಕೆಲವು ತಳಿ ಅಂತಾನೆ ಕೇಳ್ಕೊಂಡ್ ಬರ್ತಾರೆ. ಅವಾಗ ಈ GPU 66 ಬೆಳೆದ್ರೆ ಅವ್ರಿಗೆ ಹೆಚ್ಚಿನ ಇಳುವರಿ ಬರುತ್ತೆ. ಅದೇ ರೀತಿ ಇನ್ನು ಅಲ್ಪಾವಧಿ ತಳಿಗಳಾಗಿಲ್ ಬಂದ್ರೆ ಈ ಅಲ್ಪಾವಧಿ ತಳಿಗಳು 95 ರಿಂದ 100 ದಿನಕ್ಕೆ ಕಟಾವಿಗೆ ಬರುತ್ತೆ. ಕೆಲವು ಸತಿ ಮಳೆ ಲೇಟ್ ಆಗಿ ಬರಬಹುದು ಸೆಪ್ಟೆಂಬರ್ ಅಲ್ಲಿ, ಆ ಟೈಮಿಗೆ ನಾವು ಬಿತ್ತನೆ ಮಾಡ್ತೀವಿ ಅಂತ ಅಂತ ರೈತರು. ಅಂತ ಟೈಮಲ್ಲಿ ಅಲ್ಪಾವಧಿ ತಳಿಗಳು 3.5 ತಿಂಗಳಿಗೆಲ್ಲ ಕಟಾವಿಗೆ ಬರುತ್ತೆ. ಈ ತಳಿಗಳನ್ನ ಉಪಯೋಗಿಸಬಹುದು. ಅದ್ರಲ್ಲಂದ್ರೆ ಅಲ್ಪಾವಧಿ ತಳಿಲಿ GPU 48, GPU 45, KMR 630, KMR 340, KMR 204 ಈ ಎಲ್ಲ ತಳಿಗಳನ್ನ ಬಳಸಬಹುದು. ಅದರಲ್ಲಿ GPU 48 ಮತ್ತೆ KMR 204 ಎರಡು ತಳಿಗಳು ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನು ಹೊಂದಿದೆ. ಈ ರಾಗಿನಲ್ಲಿ ತುಂಬಾ ಬರೋ ರೋಗ ಅಂತಂದ್ರೆ ಬೆಂಕಿ ರೋಗನೇ ಬಾಧೆ ಜಾಸ್ತಿ ಇದೆ ಸ್ವಲ್ಪ. ಇನ್ ಯಾವುದೇ ರೋಗ ಕೀಟ ಬಾಧೆಗಳು ಕಡಿಮೆ ಸಿರಿಧಾನ್ಯದಲ್ಲಿ, ಈ ರಾಗಿನ ಮಾತ್ರ ಬೆಂಕಿ ರೋಗ ಒಂದು ಕಾಣಿಸ್ಕೊಳ್ಳುತ್ತೆ. ಸೊ ಅದಕ್ಕೆ ನಿರೋಧಕತೆ ಹೊಂದಿರೋ ತಳಿಗಳು GPU 48 ಮತ್ತೆ KMR 204 ಈ ತಳಿಗಳನ್ನ ರೈತರು ಬಳಸಬಹುದು. ಅದೇ ರೀತಿ KMR 630 ಇದು ಕೂಡ ಗಿಡ್ಡ ತಳಿ, ಇದನ್ನು ಯಾಂತ್ರೀಕೃತ ಕಟಾವು ಮಾಡ್ತೀವಿ ಅಂದಾಗ ಈ ತಳಿನ ಬಳಸಬಹುದು. ಅದೇ ರೀತಿ ಇನ್ನೊಂದಂದ್ರೆ KMR 340, ಇದು ಬಿಳಿ ರಾಗಿ ತಳಿ. ಇದು ನಮ್ಮ ರಾಜ್ಯದಲ್ಲಿ ಮೊದಲನೇದಾಗಿ ಬಿಡುಗಡೆಗೊಂಡಿರೋ ತಳಿ ಇದು, ವಿಸಿಫಾ ಮಂಡ್ಯದಿಂದ KMR 340 ಅಂತ. ಇದು ಬೇಕರಿ ಪದಾರ್ಥ ಎಲ್ಲ ಮಾಡೋದಕ್ಕೆ ಎಲ್ಲ ಈ ಬಿಳಿ ರಾಗಿ ತಳಿನ ಬಳಸ್ಕೋತಾರೆ. ಈಗ ಹೇಳಿದ್ರೆ ನೀವು ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ ಅಂತೇಳಿ ಸಾಕಷ್ಟು ತಳಿಗಳು ಈ ತರ ಇದಾವೆ. ಇವನ್ನ ನಮ್ಮ ರೈತರು ಬಿತ್ತನೆ ಮಾಡಿದ್ರೆ ಯಾವ ತಳಿಗಳಲ್ಲಿ ಯಾವ್ಯಾವ ಮಟ್ಟಕ್ಕೆ ನಾವು ಇಳುವರಿ ಪಡಿಬಹುದು ಅಂತ ಹೇಳಿದ್ರ, ಅಂದ್ರೆ ಹೆಚ್ಚಿನದಾಗಿ ನಮ್ಮ ರೈತರಿಗೆ ಆದಾಯ ಬರಬೇಕು ಅಂತಂದ್ರೆ ದೀರ್ಘಾವಧಿ ತಳಿಗಳನ್ನ ಬೆಳೆದ್ರೆ ಉತ್ತಮ ಅಂತೀರಾ, ಅಥವಾ ಮಧ್ಯಮಾವಧಿ ತಳಿಗಳನ್ನ ಬೆಳೆದ್ರೆ ಉತ್ತಮ, ಅಥವಾ ಅಲ್ಪಾವಧಿ ತಳಿಗಳನ್ನ ಬೆಳೆದ್ರೆ ಉತ್ತಮ ಅಂತ ಹೇಳ್ತೀರಾ? ಇಳುವರಿ ನೋಡಕ್ ಹೋದ್ರೆ ದೀರ್ಘಾವಧಿ ತಳಿಗಳೇ ಹೆಚ್ಚಿರುತ್ತೆ, 35-40 ಕ್ವಿಂಟಲ್ ವರ್ಗೂ ಬರುತ್ತೆ ಅವ್ರ ಸುಧಾರಿತ ಬೇಸಾಯ ಕ್ರಮಗಳನ್ನ ಅನುಸರಿಸಿದ್ರೆ. ಅಂದ್ರೆ ಈಗ ಕೆಲವು ಟೈಮಲ್ಲಿ ಮಳೆ ನಮ್ಗೆ ಕಡಿಮೆ ಆಗ್ಬಹುದು, ಜುಲೈ ಆಗಸ್ಟ್ ಸೆಪ್ಟೆಂಬರ್ ನಂತರ ಮಳೆ ಬರಬಹುದು, ಅಥವಾ ಬೇರೆ ಬೆಳೆನ ಅವ್ರು ಬೆಳೀತಾ ಇರ್ತಾರೆ ಆ ಬೆಳೆ ಕಟಾವ್ ಆದ್ಮೇಲೆ ಹಾಕ್ತಿವಿ ಅಂತ ಅಂದಾಗ ಅಲ್ಪಾವಧಿ ತಳಿಗೆ ಹೋಗ್ಬೋದು. ಅವ್ರು ಹೆಚ್ಚು ಮೇವಿನ ಇಳುವರಿ, ಧಾನ್ಯದ ಇಳುವರಿ ಬೇಕು ಅಂದ್ರೆ ದೀರ್ಘಾವಧಿ ತಳಿಗೆ ಹೋಗ್ಬೋದು ರೈತರು. ಈಗ ಹೆಚ್ಚು ಮಳೆಗಾಲ ಆಯ್ತು, ಅವರಲ್ಲಿ ಏನಾದ್ರೂ ನೀರಿನ ಸೌಕರ್ಯ ಇತ್ತು ಅಂತಂದ್ರೆ ದೀರ್ಘಾವಧಿ ತಳಿ ಬೆಳೆಯೋದು ಉತ್ತಮ ಅಂತ ಹೇಳ್ತೀರಾ? ಹಾ, ದೀರ್ಘಾವಧಿ ತಳಿ ಬೆಳೆಯೋದು ಉತ್ತಮ. ಅಂದ್ರೆ ಸೆಪ್ಟೆಂಬರ್ ಆಗಸ್ಟ್ ನಂತ ಅಂದ್ರೆ ಅಲ್ಪಾವಧಿ ತಳಿಗೆ ಹೋಗೋದು ಬಿಟ್ರೆ ಅದು 25 ಕ್ವಿಂಟಲ್ ವರ್ಗೂ ಈಲ್ಡ್ ಬರುತ್ತೆ, ಇಳುವರಿ ಬರುತ್ತೆ ರೈತರಿಗೆ. ಅದಕ್ಕೂ ಹೋಗ್ಬೋದು. ಏನಾದ್ರೂ ಈ ಬೆಂಕಿ ರೋಗ ಜಾಸ್ತಿ ಇದ್ದ ಕಡೆ, ಈ ಮಳೆ ಜಾಸ್ತಿ ಆದ್ರೆ, ತೇವಾಂಶ ಜಾಸ್ತಿ ಇದ್ರೆ ವಾತಾವರಣದಲ್ಲಿ ಈ ಬೆಂಕಿ ರೋಗನ ಸ್ವಲ್ಪ ಕಾಣಿಸ್ಕೊಳುತ್ತೆ. ಅಂತ ಟೈಮಲ್ಲಿ ಬೆಂಕಿ ರೋಧಕ ನಿರೋಧಕ ತಳಿ GPU 48, KMR 204 ಬೆಳೆಯಿಕೋಬಹುದು. ಈಗ ಸಾಮಾನ್ಯವಾಗಿ ನಮ್ಮ ರೈತರು ಅಂದ್ರೆ ವರ್ಷದ ಎಲ್ಲಾ ಕಾಲದಲ್ಲೂ ಈ ಒಂದು ಸಿರಿಧಾನ್ಯಗಳು ಬೆಳೆಯಬಹುದು ಅಂತ ಹೇಳ್ತೀರಾ? ಎಲ್ಲಾ ಕಾಲದಲ್ಲೂ ಬೆಳಿಬಹುದು ಮಳೆಯಾಶ್ರಿತದಲ್ಲಿ, ಮತ್ತೆ ಬೇಸಿಗೆಯಲ್ಲಿ ನೀರಾವರಿ ಸೌಲಭ್ಯ ಇದ್ರೆ ಒಳ್ಳೇದು. ಅದೇ ರಾಗಿನ್ ಮಾತ್ರ ನಾವು ಹಿಂಗಾರಲ್ಲೂ ಸ್ವಲ್ಪ ಬೆಳ್ಕೋಬಹುದು. ಈ ಎಂಎಲ್ 365 ಅಂತ ಒಂದು ತಳಿ ಇದೆ, ಅದು ಮಧ್ಯಮಾವಧಿ ತಳಿ, ಅದು ಎಲ್ಲಾ ಕಾಲಕ್ಕೂ ಸೂಕ್ತವಾಗಿ ಸೂಕ್ತ ಆಗುತ್ತೆ, ಚೆನ್ನಾಗಿ ಇಳುವರಿ ಕೊಡುತ್ತೆ, ವರ್ಷದ ಎಲ್ಲಾ ಕಾಲದಲ್ಲೂ ಬಿತ್ತಬಹುದು. ಈಗ ಬೇಸಿಗೆಯಲ್ಲಿ ಯಾವ ಯಾವ ಒಂದು ಸಿರಿಧಾನ್ಯಗಳನ್ನ ಬೆಳಿಬಹುದು ಅಂತ ಹೇಳ್ತೀರಾ? ಬೇಸಿಗೆಯಲ್ಲಿ ಸಾಮೆ ಮತ್ತೆ ಬರಗು ನವಣೆ, ಈ ಮೂರು ಸಿರಿಧಾನ್ಯಗಳು ಒಳ್ಳೆ ಇಳುವರಿ ಕೊಡುತ್ತೆ. ನಾವು ಸಂಶೋಧನೆಯಲ್ಲೂ ನೋಡಿರೋ ಪ್ರಕಾರ ಅದು ಕ್ರಾಪ್ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗೋವರೆಗೂ ಒಂದು 30 ದಿನ ನಾವು ಸ್ವಲ್ಪ ನೀರು ಕೊಡಬೇಕು, ಗೊಬ್ಬರ ಕೊಟ್ಟು ಒಂದು 30 ದಿನ ಆದ್ಮೇಲೆ ತೆಂಡೆ ಹೊಡೆಯೋವರೆಗೂ, ಅದಾದ್ಮೇಲೆ ನೀರು ಕಡಿಮೆ ಬೇಕಾಗುತ್ತೆ ಈ ಸಿರಿಧಾನ್ಯಗಳಿಗೆ. ಸೊ ನೀರಾವರಿ ಸ್ವಲ್ಪ ಸೌಲಭ್ಯ ಇತ್ತು ಅಂದ್ರೆ ಅವ್ರು ಬೇಸಿಗೆಯಲ್ಲಿ ಬೆಳೆದ್ರೆ ಮಳೆಯಾಶ್ರಿತದಲ್ಲಿ ಬೆಳೆಯೋದಕ್ಕಿಂತ ಸ್ವಲ್ಪ ಇಳುವರಿ ಜಾಸ್ತಿನೇ ನೋಡಿದೀವಿ ನಾವು ಸಂಶೋಧನೆಯಲ್ಲಿ. ಅದೇ ರೀತಿ ರೈತರು ನೀರಾವರಿ ಇದ್ರೆ ಬೇಸಿಗೆಯಲ್ಲೂ ಬೆಳ್ಕೋಬಹುದು. ಈಗ ಎಲ್ಲೇ ಒಂದ್ ಕಡೆ ಈ ಸಿರಿಧಾನ್ಯಗಳನ್ನ ಬೆಳೆಯೋದ್ರಿಂದ ಹೆಚ್ಚು ಖರ್ಚು ಬರಲ್ಲ ಅಂತಾರೆ, ಹೆಚ್ಚು ಗೊಬ್ಬರನ ಹಾಕುವಂತ ಅವಶ್ಯಕತೆ ಇಲ್ಲ, ರಾಸಾಯನಿಕ ಗೊಬ್ಬರ, ಯಾವ್ದು ರೋಗ ರುಜಿನ ಬರಲ್ಲ ಅಂತಾರೆ. ಅಂದ್ರೆ ಈಗಿನ ನೀವು ಹೊಸ ಹೊಸ ತಳಿಗಳು ಹೇಳಿದ್ರಲ್ಲ, ಈ ತಳಿಗಳಿಗೆ ಏನಾದ್ರು ರೋಗ ರುಜಿನ ಏನಾದ್ರು ಬರುತ್ತಾ ಅಥವಾ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ತಳಿಗಳು ಇವು? ನಾನು ಈಗ ಹೇಳಿದ್ನಲ್ಲ, ರಾಗಿನಲ್ಲೂ ಒಂದು 7-8 ತಳಿಗಳು ಬೆಂಕಿ ರೋಗ ಒಂದೇ ಹೆಚ್ಚು ಕಾಣಿಸ್ಕೊಳ್ಳೋದು ರಾಗಿಲಿ. ಅದು ಬಿಟ್ಟರೆ ಬೇರೆ ಎಲ್ಲಾ ರೋಗಗಳಿಗೂ ಇದು ನಿರೋಧಕತೆ ಹೊಂದಿದೆ ಈ ರಾಗಿ, ಮತ್ತೆ ಬರಸಹಿಷ್ಣುತೆ ಗುಣ ಇರೋ ಬೆಳೆ ಇದು. ಸೊ ಇನ್ನು ಇದ್ರಲ್ಲಿ ಎಲ್ಲ ತಳಿಗಳನ್ನು ಎಲ್ಲವೂ ಆಲ್ಮೋಸ್ಟ್ ಬೆಂಕಿ ರೋಗಕ್ಕೆ ಮಧ್ಯಮ ನಿರೋಧಕತೆ ನಿರೋಧಕತೆಯನ್ನೇ ಹೊಂದಿದೆ. ಈ KMR 301 ಅನ್ನೋದು ಸ್ವಲ್ಪ ಬೆಂಕಿ ರೋಗಕ್ಕೆ ತುತ್ತಾಗತ್ತೆ. ಸೊ ಅದೊಂದು ವೆರೈಟಿನ ಅವರು ಈ ಮಳೆ ಜಾಸ್ತಿ ಆದಾಗ ತೇವಾಂಶ ಜಾಸ್ತಿ ಇದ್ದಾಗ ಅದೊಂದು ತಳಿ ಅವರು ಬೆಳೀಬಾರ್ದು. ಅಂದ್ರೆ ರೋಗ ಬರಬಾರ್ದು ಅಂತೇಳಿ ಕೆಲವೊಂದು ತಳಿಗಳಿಗೆ ಬೀಜೋಪಚಾರ ಮಾಡ್ತಾರೆ, ಆತರ ಈ ಒಂದು ಹೊಸ ತಳಿಗಳಾದಂತಹ ಸಿರಿಧಾನ್ಯಗಳ ತಳಿಗಳಿಗೆ ಬೀಜೋಪಚಾರ ಮಾಡುವಂತ ಅವಶ್ಯಕತೆ ಇದೆಯೋ ಅಥವಾ ಇಲ್ಲವೋ? ಬೀಜೋಪಚಾರ ಮಾಡಿದ್ರೆ ಒಳ್ಳೇದು. ರಾಗಿನಲ್ಲಿ ಬೆಂಕಿ ರೋಗಕ್ಕೆ ಕಾರ್ಬೆಂಡಸಿಮ್ ಅಂತ 2 ಗ್ರಾಮ್ ಸೀಡ್ ಟ್ರೀಟ್ಮೆಂಟ್ ಮಾಡ್ತಾರೆ, ಹಂಗ್ ಮಾಡೋದ್ರಿಂದ ಬೆಂಕಿ ರೋಗ ತಡೆಗಟ್ಟಬಹುದು. ಈಗ ನವಣೆಯಲ್ಲಿ ಯಾವ್ಯಾವ ಹೊಸ ತಳಿಗಳು ಅದಾವೆ ಇದ್ರ ಬಗ್ಗೆ ಹೇಳಿ ಮೇಡಮ್? ನವಣೆನಲ್ಲಿ ಇದು ಪ್ರೋಟೀನ್ ಅಂಶ ಜಾಸ್ತಿ ಇದೆ, ಅದೇ ತರ ನಾರಿನ ಅಂಶ ಜಾಸ್ತಿ ಇದೆ. ಈ ನವಣೆ ತಿನ್ನೋದ್ರಿಂದ ಈ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಇರೋರಿಗೆ ನಾರಿನ ಅಂಶ ರಕ್ತಕ್ಕೆ ಈ ಸಕ್ಕರೆನ ಕಡಿಮೆ ಪ್ರಮಾಣದಲ್ಲಿ ಬಿಡುಗಡೆಗೊಳಿಸುತ್ತೆ. ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನೋದು ಕಡಿಮೆ ಇದೆ ಈ ನವಣೆನಲ್ಲಿ. ಸೊ ಈ ಮಧುಮೇಹಿಗಳಿಗೆ, ಈ ಸಕ್ಕರೆ ಕಾಯಿಲೆ ಇರೋಂಥವ್ರಿಗೆ, ಹೃದಯ ಸಂಬಂಧಿತ ಕಾಯಿಲೆ ಇರೋರಿಗೆಲ್ಲ ಇದನ್ನ ಸೇವಿಸೋದ್ರಿಂದ ತುಂಬಾ ಒಳ್ಳೇದು ನವಣೆನ. ಅದೇ ರೀತಿ ಇದರಲ್ಲಿ ಸಸಾರಜನಕ ಹೆಚ್ಚಿರೋದ್ರಿಂದ ಇವನ್ ಮಕ್ಕಳುಗಳಿಗೂ ನಾವು ಕೊಡಬಹುದು, ಸಮತೋಲನ ಆಹಾರ ಅಂತಾನೆ ಹೇಳ್ಬೋದು. ಈ ರಾಗಿನಲ್ಲಿ ಅದೇ ರೀತಿ ಸುಣ್ಣದ ಅಂಶ ಜಾಸ್ತಿ ಇತ್ತು. ಈ ನವಣೆ ರಾಗಿ ಇದೆಲ್ಲ ಮಕ್ಳಿಗೆ ಕೊಡಬಹುದು. ಬರ್ಗುನಲ್ಲೂ ಅಷ್ಟೇ, ಸಸಾರಜನಕ ಜಾಸ್ತಿ ಇರೋದ್ರಿಂದ ಪ್ರೋಟೀನ್ ಅಂಶ ಅಂತೀವಿ. ಸೊ ಅದು ಮಕ್ಳ ಬೆಳವಣಿಗೆಗೂ ಒಳ್ಳೇದು. ಅದೇ ತರ ಈ ನವಣೆ ತಿನ್ನೋದ್ರಿಂದ ಇಷ್ಟೆಲ್ಲ ಉಪಯೋಗ ಇದೆ. ಈ ನವಣೆನಲ್ಲಿ ಬಂತು ಅಂದ್ರೆ ತಳಿಗಳಿಗೆಲ್ಲ ಬೆಳೀತಿದ್ದಾರೆ ರೈತರು. ಚಿತ್ರದುರ್ಗ ಜಿಲ್ಲೆಯಲ್ಲಂತೂ ಹೆಚ್ಚಾಗಿ ಸಿರಿಧಾನ್ಯ ಬೆಳೀತಿರೋ ಜಿಲ್ಲೆ ಅಂತಾನೆ ಹೇಳ್ತಾರೆ. ಈಗ ರಾಗಿನಲ್ಲಿ ಆಲ್ರೆಡಿ ಎಲ್ಲಾ ರೈತರಿಗೂ ಗೊತ್ತಿದೆ ತಳಿಗಳಿದೆ, ತಳಿಗಳನ್ನ ಬಳಸ್ತಿದ್ದಾರೆ. ಬಟ್ ಹೊಸ ತಳಿಗಳು ಗೊತ್ತಿಲ್ಲ, ಅದನ್ನ ಸ್ವಲ್ಪ ಅವರು ಬಳಕೆ ಮಾಡ್ಕೋಬೇಕು. ರಾಗಿ ಹೊರತಾಗಿ ಇತರ ಸಿರಿಧಾನ್ಯಗಳಲ್ಲೂ ತಳಿಗಳಿದೆ, ಬಟ್ ಎಲ್ಲರೂ ಸ್ಥಳೀಯ ತಳಿಗಳನ್ನೇ ಬಳಸ್ತಾ ಇದ್ದಾರೆ ರೈತರು. ಅದರಲ್ಲಿ ಇಳುವರಿ ಕಡಿಮೆ, ಅದರಲ್ಲಿ ಒಂದೇ ಸಮ ಇರಲ್ಲ, ಈ ಬೇರೆ ನಿರೋಧಕ ಶಕ್ತಿಗಳಿರಲ್ಲ ರೋಗಗಳಿಗೆಲ್ಲ. ಸೊ ರೈತರು ಈ ಹೊಸ ತಳಿಗಳನ್ನ ಬಳಕೆ ಮಾಡೋದು ಒಳ್ಳೇದು ಅಂತ ಹೇಳ್ತೀನಿ. ಈ ನವಣೆಯಲ್ಲಿ ಬಂತು ಅಂದ್ರೆ ತಳಿಗಳು SIA 3156 ಅಂತ ಒಂದಿದೆ. ಇದು 85-90 ದಿನ ಕಟಾವಿಗೆ ಬರುತ್ತೆ. ಇದು ನೇರಳೆ ಬಣ್ಣ ಬರುತ್ತೆ, ತೆನೆ ಮತ್ತೆ ಗಂಟುಗಳಲ್ಲಿ ನೇರಳೆ ಬಣ್ಣ. ಅದೇ ರೀತಿ ಇನ್ನೊಂದು ತಳಿ ಅಂದ್ರೆ DHFT 109-3 ಅಂತಿದೆ. ಇದು ಧಾರವಾಡ ಕೃಷಿ ವಿಶ್ವದಿಂದ ಬಿಡುಗಡೆಗೊಂಡಿರೋ ತಳಿ. ಅದೇ ರೀತಿ GPUF 3 ಅಂತ ಹೋದ ವರ್ಷ 2022 ಬಿಡುಗಡೆ ಆಯ್ತು. ಇದು ಕೂಡ ಬೀಜ ಸರಣಿಗೆ ಈ ವರ್ಷ ಬಂದಿದೆ, ಬೀಜ ಲಭ್ಯತೆ ಇರುತ್ತೆ. ಈ ಎಲ್ಲಾ ತಳಿಗಳನ್ನು 85-90 ದಿನ ಕಟಾವಿಗೆ ಬರುತ್ತೆ, 20-25 ಕ್ವಿಂಟಲ್ ಇಳುವರಿ ಕೊಡುತ್ತೆ. ಸೊ ಈ ತಳಿಗಳು ಒಳ್ಳೆ ಇಳುವರಿ ಜೊತೆಗೆ ಮೇವಿನ ಇಳುವರಿನೂ ಚೆನ್ನಾಗಿ ಕೊಡುತ್ತೆ ಈ DHFT 109-3 ಅನ್ನೋ ತಳಿ. ಈಗ ಸಾಮೆಯಲ್ಲಿ ಯಾವ್ಯಾವ ಹೊಸ ತಳಿಗಳು ಬಂದಿದ್ದಾವೆ ಅದ್ರ ಬಗ್ಗೆ ಹೇಳಿ ಮೇಡಮ್? ಈ ಸಾಮೆ ಅನ್ನೋ ಬೆಳೆ, ಇದನ್ನ ಸಾಮೆಯಲ್ಲೂ ಅಷ್ಟೇ, ನಾನು ಹೇಳ್ದಂಗೆ ನಾರಿನ ಅಂಶ ಜಾಸ್ತಿ ಇದೆ, ಇದರಲ್ಲೂ ಸಸಾರಜನಕ ಜಾಸ್ತಿ ಇದೆ. ಈ ಸಾಮೆ ತಿನ್ನೋದ್ರಿಂದ ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದು ಅಂತ ಸಂಶೋಧನೆಯಲ್ಲಿ ಇದ್ ಮಾಡಿದ್ದಾರೆ. ಈ ಬಂಜೆತನ, ಮುಟ್ಟಿನ ನಂತರ ಬರೋ ಕಾಯಿಲೆಗಳು, ಹೆಣ್ಮಕ್ಳ ಸಮಸ್ಯೆಗಳಿಗೆ ತುಂಬಾ ಒಳ್ಳೇದು ಈ ಸಾಮೆ ಸೇವಿಸೋದ್ರಿಂದ. ಈ ಸಾಮೆನಲ್ಲಿ ಬಂತು ಅಂದ್ರೆ ಹೊಸ ತಳಿಗಳಂತಂದ್ರೆ ಈ DHLM 36-3 ಅಂತ ಒಂದು ತಳಿ ಇದೆ. ಇದು ಒಳ್ಳೆ ಇಳುವರಿ ಕೊಡುತ್ತೆ, 20-25 ಕ್ವಿಂಟಲ್ ಇಳುವರಿ ಕೊಡುತ್ತೆ, ಮಧ್ಯಮ ಎತ್ತರ ಬರುತ್ತೆ. ಇದರಲ್ಲಿ ತೆಂಡೆಗಳು ಜಾಸ್ತಿ ಹೊಡೆಯೋದ್ರಿಂದ ಇಳುವರಿ ಜಾಸ್ತಿ ಬರುತ್ತೆ. ಇದು 95-100 ದಿನ ಕಟಾವಿಗೆ ಬರುತ್ತೆ. ಅದೇ ರೀತಿ ಇನ್ನೊಂದು GPUL 6 ಅಂತ ಹೋದ ವರ್ಷ ಬಿಡುಗಡೆಗೊಂಡಿರೋದು, ಇದು ಸ್ವಲ್ಪ ಅಲ್ಪಾವಧಿ ತಳಿ, ಇದು 85-90 ದಿನ ಕಟಾವಿಗೆ ಬರುತ್ತೆ. ಅದೇ ರೀತಿ ಇನ್ನೊಂದು OLM 203 ಅಂತಿದೆ. ಈ OLM 203 ತುಂಬಾ ಸ್ವಲ್ಪ ಎತ್ತರ ಬರುತ್ತೆ, ಮತ್ತೆ ಕಾಂಡಗಳು ದಪ್ಪ ಇರುತ್ತೆ, ಮಳೆಗಾಳಿ ಬಂದ್ರೆ ನೆಲಕ್ಕೆ ಬೀಳದೆ ಇರೋಂತ ಸಹಿಷ್ಣುತ ಗುಣವನ್ನು ಹೊಂದಿದೆ. ಈ ರೈತರು ಬೇರೆ ಇತರ ಸಿರಿಧಾನ್ಯಗಳ ಹುಲ್ಲು ಕೂಡ ಅವರು ಮೇವಿಯಂಗ್ ಬೆಳೆಸ್ಕೋಬಹುದು. ಈ OLM 293 ಅನ್ನೋದ್ರಲ್ಲಿ ಧಾನ್ಯದ ಇಳುವರಿ ಜೊತೆಗೆ ಹೆಚ್ಚಿನ ಮೇವಿನ ಇಳುವರಿನೂ ಕೊಡುತ್ತದೆ. ಸೊ ಮೇವಿಗೂ ನಾವು ಬಳಸ್ತಾರೆ ಅಂದ್ರೆ ರೈತರು ಈ OLM 293 ಬಳಸಬಹುದು. ಮತ್ತಿದ್ದು ದೀರ್ಘಾವಧಿ ತಳಿ ಈ GPL 6 ಅನ್ನೋದು 85-90 ದಿನ ಕಟಾವಿಗೆ ಬಂದ್ರೆ ಈ OLM 293 100-110 ದಿನಕ್ಕೆಲ್ಲ ಕಟಾವಿಗೆ ಬರುತ್ತೆ. ಈಗ ಬರಗು ಈ ಸಿರಿಧಾನ್ಯದ ಬಗ್ಗೆ ಹೇಳಿ ಮೇಡಮ್, ಇದರಲ್ಲಿ ಯಾವ್ಯಾವ ಹೊಸ ತಳಿಗಳದವೆ? ಬರಗು, ಈ ಬರಗು ನಮ್ಮ ಕರ್ನಾಟಕದ ಸ್ವಲ್ಪ ಕಡಿಮೆ ಬೆಳೆಯೋದು. ಈ ಸಾಮೆ, ನವಣೆ, ಹಾರ್ಕ ಕಂಪೇರ್ ಮಾಡಿದ್ರೆ ಈ ಬರಗುನಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದೆ. ಈ ಮಕ್ಕಳುಗಳಿಗೆ ಆಹಾರಕ್ಕೆ ಈಗೆಲ್ಲ ಮಿಲೆಟ್ ಮಿಕ್ಸ್ ಅಂತಾನೆ ಎಲ್ಲ ಕಡೆ ಮಾರ್ಕೆಟ್ ಅಲ್ಲಿ ಸಿಗತ್ ನಮ್ಗೆ. ಅದರಲ್ಲಿ ಬರಗು ಮತ್ತೆ ಸಾಮೆನ ಮತ್ತೆ ನವಣೆನ ಹೆಚ್ಚಾಗಿ ಬಳಸ್ತಾರೆ. ಅದ್ರಲ್ಲಿ ಪ್ರೋಟೀನ್ ಸಾರಜನಕ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೂ ಒಳ್ಳೇದು. ಅದೇ ರೀತಿ ಇದ್ರಲ್ಲೂ ನಾರಿನ ಅಂಶ ಜಾಸ್ತಿ ಇರೋದ್ರಿಂದ ಮಧುಮೇಹಿಗಳಿಗೆ, ಹೃದಯ ಸಂಬಂಧಿತ ಕಾಯಿಲೆ ಇರೋರು, ಮಲಬದ್ಧತೆಗೂ, ಇದನ್ನ ನಿವಾರಣೆಗೂ ಈ ಬರಗುನ ಬಳಸಬಹುದು ಸೇವನೆಗೆ. ಈ ಎಲ್ಲಾ ಸಿರಿಧಾನ್ಯಗಳಿಗೆ ನಾವು ಹೋಲಿಸಿದ್ರೆ ಈ ಬರಗು ತುಂಬಾ ಕಡಿಮೆ ಅವಧಿಗೆ ಕಟಾವಾಗುವಂತ ಬೆಳೆ. ಎಲ್ಲಾ ಸಿರಿಧಾನ್ಯಗಳು 85-90 ದಿನ 3 ತಿಂಗಳು ಆಯ್ತು ಅಂದ್ರೆ ಇದು 2 ತಿಂಗಳಿಗೆಲ್ಲ ಕಟಾವಿಗೆ ಬರುತ್ತೆ. 75-80 ದಿನಕ್ಕೆಲ್ಲ ಕಟಾವಿಗೆ ಬರುತ್ತೆ. ಇನ್ನೇ ಕೆಲವು ತಳಿಗಳಂತೂ 70 ದಿನಕ್ಕೆ ಕಟಾವಿಗೆ ಬರುತ್ತೆ ಬರಗುನಲ್ಲಿ. ಫಸ್ಟ್ 1 ತಿಂಗಳು ಅವರು ರೈತರು ಅದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಆಮೇಲೆ ಅದಾಗೆ ಅದೇ ಇಳುವರಿ ಅವ್ರಿಗೆ ಚೆನ್ನಾಗಿ ಕೊಡುತ್ತೆ. ಈ ಬರಗುನಲ್ಲಿ ಬಂತು ಅಂದ್ರೆ ಹೊಸ ತಳಿಗಳು ಯಾವ್ದಿದೆ ಅಂದ್ರೆ GPUP 28 ಅಂತ, ಇದು ಹೋದ ವರ್ಷ ಬಿಡುಗಡೆಗೊಂಡಿರೋದು 2022. ಇದು ಒಳ್ಳೆ ಇಳುವರಿ, 80 ದಿನಕ್ಕೆ ಕಟಾವಿಗೆ ಬರುತ್ತಿದ್ದು ಇದು 20-25 ಕ್ವಿಂಟಲ್ ಇಳುವರಿ ಕೊಡುತ್ತೆ ಪರ್ ಹೆಕ್ಟೇರ್. ಅದೇ ರೀತಿ GPUP 21 ಅಂತ ಒಂದು ವೆರೈಟಿ ಇದೆ, ಇದು ಕೂಡ ಒಳ್ಳೆ ಇಳುವರಿ ಕೊಡುತ್ತೆ. ಈಗ ಆರ್ಕದ ಬಗ್ಗೆ ಹೇಳಿ ಮೇಡಮ್, ಆರ್ಕ ಸಿರಿಧಾನ್ಯಗಳಲ್ಲಿ ಯಾವ್ಯಾವ ತಳಿಗಳು ಅದಾವೆ, ಇದರಲ್ಲಿ ಔಷಧೀಯ ಗುಣಗಳು ಯಾವ ರೀತಿ ಇದೆ, ಪೋಷಕಾಂಶಗಳ ಒಂದು ಆಗರ ಯಾವ ರೀತಿ ಇದೆ? ಇನ್ನು ಹಾರ್ಕ ಅಂತಂದ್ರೆ ಹಾರ್ಕದಲ್ಲೂ ನಮ್ಗೆ ನಾರಿನ ಅಂಶ ಅನ್ನೋದು ಜಾಸ್ತಿ ಇದೆ. ನಾರಿನ ಅಂಶ ಜಾಸ್ತಿ ಇರೋದ್ರಿಂದ ಇದು ಮಧುಮೇಹಿಗಳಿಗೆ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇದೆ, ರಕ್ತದಲ್ಲಿ ಸಕ್ಕರೆ ಅಂಶನ ನಿಧಾನವಾಗಿ ಬಿಡುಗಡೆಗೊಳಿಸುತ್ತೆ, ಅದರಿಂದ ಮಧುಮೇಹಿಗಳಿಗೆ ಒಳ್ಳೆ ಆಹಾರ ಅಂತ ಹೇಳ್ಬೋದು ಹಾರ್ಕ. ಅದೇ ರೀತಿ ಹಾರ್ಕದಲ್ಲಿ ನಮಗೆ ಗಂಧಕ ಜಾಸ್ತಿ ಇದೆ, ಕಬ್ಬಿಣಾಂಶ ಜಾಸ್ತಿ ಇದೆ. ಈ ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ಹೆಣ್ಮಕ್ಳಿಗೂ ತುಂಬಾ ಒಳ್ಳೇದು, ಅದೇ ರೀತಿ ಮಕ್ಳಿಗೂ ಸಮತೋಲನ ಆಹಾರ ಅಂತಾನೆ ಹೇಳ್ಬೋದು ಈ ಹಾರ್ಕನ. ಈ ಹಾರ್ಕದಲ್ಲಿ ಬಂದ್ರೆ ಸ್ವಲ್ಪ ದೀರ್ಘಾವಧಿ ತಳಿ, ದೀರ್ಘಾವಧಿ ಬೆಳೆ ಇದು, 120-125 ದಿನಕ್ಕೆ ಕಟಾವಿಗೆ ಬರುತ್ತಿದ್ದು. ಅದರಲ್ಲಿ ಒಂದ್ ತಳಿ RBK 155 ಅನ್ನೋ ತಳಿ 110-115 ದಿನಕ್ಕೆ ಕಟಾವಿಗೆ ಬರುತ್ತೆ, ಇನ್ ಕೆಲವು 120 ದಿನಕ್ಕೆ ಹೋಗುತ್ತೆ. ಈ ಆರ್ಕದಲ್ಲಿ ಇನ್ನೊಂದು ಕೂಡ ಏನಂದ್ರೆ ಎಲ್ಲಾ ಸಿರಿಧಾನ್ಯಗಳಲ್ಲೂ ಸ್ವಲ್ಪ ಈ ಅಕ್ಕಿ ಪಕ್ಷಿ ಕಾಟ ಅಂತ ಹೇಳ್ಬೋದು, ಬಟ್ ಈ ಆರ್ಕದಲ್ಲಿ ಅದು ತೆನೆ ಕೆಳಗ್ ಬಿಡೋದ್ರಿಂದ ಎಲ್ಲಾ ಸಿರಿಧಾನ್ಯದಲ್ಲಿ ರಾಗಿ ಮತ್ತೆ ಆರ್ಕಕ್ಕೆ ಈ ಪಕ್ಷಿ ಕಾಟ ಇರೋದಿಲ್ಲ. ಆರ್ಕ ಮತ್ತೆ ಒಳ್ಳೆ ಬೆಲೆನೂ ಸಿಗುತ್ತೆ ರೈತರಿಗೆ ಮಾರ್ಕೆಟ್ ಅಲ್ಲಿ. ಇದಕ್ಕೆ ಜನ ಈಗ ಆಲ್ರೆಡಿ ಸಿರಿಧಾನ್ಯ, ಹಿಂದಿನ ಕಾಲದಲ್ಲೆಲ್ಲ ಇದು ಬಡವ್ರು ತಿಂತಾ ಇದ್ರ ಸಿರಿಧಾನ್ಯ ಅಂತ, ಈಗ ಅಕ್ಕಿ ಕಂಪೇರ್ ಮಾಡಿದ್ರೆ ಸಿರಿಧಾನ್ಯಗಳೇ ಮಾರ್ಕೆಟ್ ಅಲ್ಲಿ 100 ರೂಪಾಯಿ ಮೇಲಿದೆ KG. ಅದೇ ರೀತಿ ಅದೇ ಇದ್ರಲ್ಲೇ RK 390-25 ಅನ್ನೋದೊಂದು ತಳಿ ಇದೆ, TNU 86 ಅನ್ನೋದೊಂದು ಹೊಸ ತಳಿ. ಈ TNU 86 ಅನ್ನೋದು ಹೊಸ, ಈ ರೀಸೆಂಟ್ ಆಗಿ ರಿಲೀಸ್ ಆಗಿರೋದು. ಇದರಲ್ಲಿ ಇಳುವರಿ ಅಂತ ಬಂದ್ರೆ 30-35 ಕ್ವಿಂಟಲ್ ಪರ್ ಹೆಕ್ಟೇರ್ ಇಳುವರಿ ಕೊಡುತ್ತೆ. ಅದೇ ರೀತಿ RBK 155 ಕೂಡ 30-32 ಕ್ವಿಂಟಲ್ ವರೆಗೂ ಇಳುವರಿ ಕೊಡುತ್ತೆ. ಈ ಬೆಳೆ ಈ ತಳಿಗಳನ್ನ ರೈತರು ಬಳಕೆ ಮಾಡಬಹುದು. ಈಗ ಓದಲು ಅಂದ್ರೆ ಈ ಒಂದು ಸಿರಿಧಾನ್ಯದ ಬಗ್ಗೆ ಹೇಳಿ ಮೇಡಮ್, ಇದರಲ್ಲಿ ಯಾವ ರೀತಿಯಾದಂತಹ ಒಂದು ಪೋಷಕಾಂಶಗಳ ಆಗರ ಇದೆ, ಇದರಲ್ಲಿ ಯಾವ್ಯಾವ ರೀತಿಯಾದಂತಹ ಹೊಸ ತಳಿಗಳನ್ನ ಬಿಡುಗಡೆ ಮಾಡಲಾಗಿದೆ? ಓದಲು ಇದು ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಕಡಿಮೆ ಬೆಳೆಯೋದು, ಇದನ್ನ ಭಾರತದ ಉತ್ತರ ಭಾರತದಲ್ಲಿ ಸ್ವಲ್ಪ ಹೆಚ್ಚಾಗಿ ಬೆಳೀತಾರೆ. ನಮ್ಮಲ್ಲಿ ಬಂದ್ರೆ ಧಾರವಾಡ ಆ ಕಡೆ ಸ್ವಲ್ಪ ಬೆಳೀತಾರೆ, ಚಿತ್ರದುರ್ಗದಲ್ಲಿ ಸ್ವಲ್ಪ ಕಡಿಮೆ ಓದಲು. ಇದು ಓದಲಿನಲ್ಲೂ ತುಂಬಾ ಔಷಧೀಯ ಗುಣಗಳಿದೆ, ಇದರಲ್ಲೂ ಸುಣ್ಣದ ಅಂಶ ಹೆಚ್ಚಿದೆ, ಅದೇ ರೀತಿ ನಾರಿನ ಅಂಶ ಹೆಚ್ಚಿದೆ, ಸಾರಜನಕ ಜಾಸ್ತಿ ಇದೆ. ಈ ಎಲ್ಲಾ ಸಿರಿಧಾನ್ಯ ತರ ಅದೇ ರೀತಿ ಕಬ್ಬಿಣಾಂಶ ಕೂಡ 15 mg/100 g ಇದೆ ಇದರಲ್ಲಿ. ಈ ಊದಲು ಕೂಡ ಎಲ್ಲಾ ಇತರೆ ಕಾಯಿಲೆಗಳಿಗಾಗ್ಲಿ, ಮಧುಮೇಹಿಗಳಿಗೆ, ಮಕ್ಕಳಿಗೆ, ಎಲ್ಲರಿಗೂ ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಈ ಊದಲಿನಲ್ಲಿ ಬಂದ್ರೆ ನಮ್ಮ ರಾಜ್ಯಕ್ಕೆ ಬಿಡುಗಡೆಗೊಂಡಿರೋ ತಳಿಗಳಂದ್ರೆ DHBM 93-3 ಅಂತ ಒಂದಿದೆ, ಇದು ಧಾರವಾಡ ವಿಶ್ವವಿದ್ಯಾಲಯದಿಂದ ಬಿಡುಗಡೆಗೊಂಡಿರೋ ತಳಿ. ಇದು ಕೂಡ ಒಳ್ಳೆ ಇಳುವರಿ, 85-90 ದಿನ ಕಟಾವಿಗೆ ಬರುತ್ತೆ. ಇದರಲ್ಲಿ ಇಳುವರಿ ಬಂತಂದ್ರೆ 18-20 ಒಳ್ಳೆ ಸುಧಾರಿತ ಬೇಸಾಯ ಕ್ರಮ ಅನುಸರಿಸಿದ್ರೆ 22 ಕ್ವಿಂಟಲ್ ವರೆಗೂ ಇಳುವರಿ ಪಡಿಬಹುದು. ಅದೇ ರೀತಿ ಇನ್ನೊಂದು ತಳಿ ಅಂದ್ರೆ DHBM 93-2 ಅಂತ ಒಂದಿದೆ, ಇದು ಸ್ವಲ್ಪ ಅಲ್ಪಾವಧಿ, 80-85 ದಿನಕ್ಕೆ ಕಟಾವಿಗೆ ಬರುತ್ತೆ. ಇನ್ನು VL 207 ಅಂತ, ಇದು ಗಿಡ್ಡ ತಳಿ ಅಂತ ಹೇಳ್ಬಹುದು ಊದಲಿನಲ್ಲೇ, ಇದು ತುಂಬಾ ಅಲ್ಪಾವಧಿ, 80-85 ಯಾಂತ್ರೀಕೃತ ಕಟಾವಿಗೆ ರೈತರು ಬಳಸಬಹುದು ಇದನ್ನ. ಇದು ಅಲ್ಮೋರಾ ಉತ್ತರಾಖಂಡ್ ಅಂತ ಇದೆ, ನಾವು ಅಲ್ಲಿಂದ ಬಿಡುಗಡೆಗೊಂಡಿರೋದು. ಇದನ್ನ ನಮ್ಮ ರಾಜ್ಯದಲ್ಲೂ ಇದನ್ನ ಪರೀಕ್ಷೆ ಮಾಡಿದ್ದಾರೆ, ಚೆನ್ನಾಗೇ ಬರುತ್ತೆ ಇದು ಇಳುವರಿ. ನಮ್ಮ ರಾಜ್ಯದಲ್ಲೂ ಈ VL 207 ಅನ್ನೋ ತಳಿನ ಬಳಸಬಹುದು. ಈಗ ಕೊರಲೆ ಬಗ್ಗೆ ಹೇಳಿ ಮೇಡಮ್, ಕೊರಲೆ ಸಿರಿಧಾನ್ಯದಲ್ಲಿ ಯಾವ ರೀತಿಯಾದಂತಹ ಒಂದು ತಳಿಗಳದಾವೆ, ಇದರಲ್ಲಿ ಏನು ಒಂದು ಪೋಷಕಾಂಶಗಳ ಒಂದು ಆಗರ ಇದೆ? ಕೊರ್ಲೆದು ಮಹತ್ವ ಏನಂತಂದ್ರೆ ಇದರಲ್ಲಿ ಎಲ್ಲ ಸಿರಿಧಾನ್ಯಗೆ ಹೆಚ್ಚಿನ ನಾರಿನಾಂಶ ಮತ್ತೆ ಕಬ್ಬಿಣಾಂಶ ಇದೆ. ಕೊರ್ಲೆನ ಅತಿ ಹೆಚ್ಚು ನಮ್ಮ ಮಾರ್ಕೆಟ್ ಅಲ್ಲಿ ಬೆಲೆ ಅಂತಂದ್ರೆ ಕೊರ್ಲೆಗೇನೆ. 150 ರೂಪಾಯಿವರೆಗೂ ಇದೆ ಅಕ್ಕಿ, ಕೊರ್ಲೆ ಅಕ್ಕಿ ಕೆಜಿಗೆ ಈಗಾಗಲೇ 200 ರೂಪಾಯಿ ಹತ್ರ ಮುಟ್ಟಿದೆ ಕೊರ್ಲೆಗೆ. ಹೆಚ್ಚು ಡಿಮ್ಯಾಂಡ್ ಇರೋಂಥದ್ದು ಕೊರ್ಲೆ. ಬಟ್ ಇದನ್ನ ಹೆಚ್ಚು ಬೆಳೀತಾ ಇರೋದಂದ್ರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯ ಕರ್ನಾಟಕದಲ್ಲೇ ಹೆಚ್ಚು. ಅದರಲ್ಲೂ ತಾಲೂಕು ಬಂತು ಅಂದ್ರೆ ಹಿರಿಯೂರು, ಶಿರಾ, ಹೊಸದುರ್ಗ ಈ ತಾಲೂಕುಗಳಲ್ಲಿ ಹೆಚ್ಚು ಈ ಕೊರ್ಲೆನ ಬೆಳೀತಾ ಇರೋದು. ಈ ಕೊರ್ಲೆನಲ್ಲಿ ಈಗ ಎಲ್ಲ ಸ್ಥಳೀಯ ತಳಿಗಳನ್ನ ಬೆಳೆಸ್ತಾ ಇರೋದು. ಇದರ ಸಂಶೋಧನೆ 2018 ಭಾರತದಲ್ಲಿ ಶುರು ಮಾಡಿರೋದು. ಅದಾದ ನಂತರ ನಮ್ಮ ಕರ್ನಾಟಕದಿಂದಾನೆ ಮೊದಲು ಈ ಕೊರ್ಲಿನ ತಳಿ ಬಿಡುಗಡೆಗೊಳಿಸಿರೋದು. ಅದರಲ್ಲಿ HBR2 ಅಂತ ಒಂದು ತಳಿ, ಇನ್ನೊಂದು GPU BT2 ಅಂತ. ಇಡೀ ಭಾರತದಲ್ಲಿ ಇದೆರಡೇ ತಳಿ ಮೊದಲು ಬಿಡುಗಡೆಗೊಂಡಿರೋ ಕೊರ್ಲೆನಲ್ಲಿ, ಅದು ನಮ್ಮ ಕರ್ನಾಟಕದಿಂದಾನೆ. ಈ ಎರಡು ತಳಿಗಳು ಕೂಡ 85-90 ದಿನಕ್ಕೆ ಕಟಾವಿದ್ ಬರುತ್ತೆ. ಇಳುವರಿ ಬಂದ್ರೆ 18-20 ಕ್ವಿಂಟಲ್ ವರೆಗೂ ಇಳುವರಿ ಕೊಡುತ್ತೆ ಈ ಎರಡು ತಳಿಗಳನ್ನು. ಈಗ ಸಾಕಷ್ಟು ಸಿರಿಧಾನ್ಯಗಳ ಬಗ್ಗೆ ಹೇಳಿದೆ ಮೇಡಮ್. ಈಗ ಯಾವ್ಯಾವ ಸಿರಿಧಾನ್ಯಗಳಲ್ಲಿ ಯಾವ್ಯಾವ ರೀತಿಯಾದಂತಹ ಹೊಸ ಹೊಸ ತಳಿಗಳದಾವೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ರಿ. ಅಂದ್ರೆ ಪ್ರದೇಶದಿಂದ ಪ್ರದೇಶಕ್ಕೆ ಏನಾದ್ರೂ ತಳಿಗಳು ಇಂಥ ಪ್ರದೇಶಕ್ಕೆ ಇಂಥದೇ ಸೂಕ್ತ ಅಂತೇಳಿ ಏನಾದ್ರು ಆ ರೀತಿ ಏನಾದ್ರು ನಿಗದಿಯಾಗಿದೆಯಾ? ಮೊದಲು ಸಂಶೋಧನೆ ಮಾಡುವಾಗ ರೈತರ ತಾಕುಗಳಲ್ಲೂ ಪ್ರಯೋಗ ಕೈಗೊಂಡಿರ್ತೀವಿ ಯಾವುದೇ ತಳಿ ಬಿಡುಗಡೆಗೊಳಿಸುವಾಗ. ನಾನು ಈ ಇಷ್ಟು ತಳಿಗಳನ್ನ ಹೇಳಿದ್ನಲ್ಲ, ಈ ತಳಿಗಳನ್ನ ನಮ್ಮ ಕರ್ನಾಟಕದಲ್ಲೇನೆ ಎಲ್ಲಾ ರೈತರ ಭಾಗದಲ್ಲೂ ಚೆಕ್ ಮಾಡಿನೆ ಅದನ್ನ ಬಿಡುಗಡೆಗೊಳಿಸಿರೋದು. ಅದರಲ್ಲಿ ಕೆಲವು ತಳಿಗಳು ಧಾರವಾಡ ವಿಶ್ವವಿದ್ಯಾಲಯದಿಂದ, ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಳೆಯೋದಾದ್ರೆ ಅವರು ಆ ತಳಿಗಳನ್ನ ಬಳಸಬಹುದು. ದಕ್ಷಿಣ ಕರ್ನಾಟಕದಲ್ಲಿ ಬೆಳೆಯೋದಾದ್ರೆ ಈ ಕಡೆ ಬೆಂಗಳೂರು, ಶಿವಮೊಗ್ಗ ವಿಶ್ವವಿದ್ಯಾಲಯದಿಂದ ಬಿಡುಗಡೆಗೊಂಡಿರೋ ತಳಿನ ರೈತರು ಬಳಸ್ಕೋಬಹುದು. ಈಗ ಇಷ್ಟೊಂದು ಸಿರಿಧಾನ್ಯಗಳಲ್ಲಿ ಹೊಸ ಹೊಸ ತಳಿಗಳನ್ನೆಲ್ಲ ಬಿಡುಗಡೆ ಮಾಡಿದರೆ ಒಳ್ಳೆಯ ಒಂದು ಇಳುವರಿಯನ್ನು ಸಹ ನೀವು ಕೊಡುತ್ತೆ ಅಂತ ಹೇಳಿದ್ರ. ಇಷ್ಟೆಲ್ಲಾ ತಳಿಗಳು ಇದ್ರು ನಮ್ಮ ಕೃಷಿಕರು ಸಾಕಷ್ಟು ಕಡೆ ನಾವು ಗಮನಿಸಿದೀವಿ. ಈಗ ರಾಗಿ ಅವರೇ ಬೆಳೆದಿರತಕ್ಕಂಥ ರಾಗಿ ಬಿತ್ತನೆ ಬೀಜಗಳನ್ನ ಉಪಯೋಗಿಸ್ತಾರೆ, ನವಣೆ ಬೀಜಗಳನ್ನ ಅವರೇ ಬೆಳೆದಿರತಕ್ಕಂಥವನ್ನೇ ಉಪಯೋಗಿಸ್ತಾರೆ. ಅದು ಇದು ಎಷ್ಟು ಸೂಕ್ತ ಅಂತ ಹೇಳ್ತೀರ? ಇದು ಎಲ್ಲಾ ಸಿರಿಧಾನ್ಯಗಳನ್ನು ನಾವು ಸೆಲ್ಫ್ ಪಾಲಿನೇಟೆಡ್ ಅಂತ ಕರಿತೀವಿ. ಅಂದ್ರೆ ಹಿಂದಿನ ಕಾಲದಿಂದ ರೈತರು ಹಂಗೆ ಮಾಡ್ತಿದ್ದಾರೆ. ಅಂದ್ರೆ ಮೊದಲನೇ ಸಲ ಅವರು ಯಾವ್ದು ವೆರೈಟಿ ತಳಿನ ಖರೀದಿ ಮಾಡಿ ಅದನ್ನ ಅವರು ನೆಕ್ಸ್ಟ್ ಅದನ್ನ ಬಳಸ್ಕೋಬಹುದು. ಅಂದ್ರೆ ಅವರು ಅದನ್ನೇ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಬಿತ್ತನೆಗೆ ಅಂದಾಗ ಅವ್ರೇನ್ ಮಾಡ್ಬೇಕು, ಒಂದು ಗುಂಟೆ ಅಥವಾ ಎರಡು ಗುಂಟೆ ಸಪರೇಟ್ ಆಗಿ ಬಿತ್ತನೆ ಬೀಜಕ್ಕೆ ಅಂತಾನೆ ಹಾಕೊಬೇಕು. ಸೀಡ್ಸ್ ಮುಂದಿನ ವರ್ಷ ಅದನ್ನೇ ಬಿತ್ತನೆಗೆ ಯೂಸ್ ಮಾಡ್ತೀವಿ ಅಂದಾಗ ಅವ್ನು ಒಂದ್ ಅಥವಾ ಎರಡು ಗುಂಟೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನ ಸಪರೇಟ್ ಆಗಿ ಬಿತ್ತನೆಗೆ ಅಂತ ಹಾಕೊಂಡು ಎಲ್ಲಾನು ಸ್ವಲ್ಪ ಈ ಹೂ ಬಂದಿರೋ ಟೈಮಲ್ಲಿ ಯಾವ್ದಾದ್ರು ಬೇರೆ ತರ ಗಿಡ ಇದ್ರೆ, ಬೇರೆ ಕ್ರಾಪಿನ ಬೇರೆ ಬೆಳೆದ ಗಿಡ ಇದ್ರೆ, ಬೇರೆ ಕಲರ್ ಗಿಡ ಇದ್ರೆ ಅದನ್ನೆಲ್ಲ ಅವರು ತೆಗಿಬೇಕಾಗತ್ತೆ. ಅದೇ ರೀತಿ ಒಂದೇ ತರ ಇರೋಂಥವನ್ನ ಮತ್ತೆ ಏನೇ ರೋಗ ರುಜಿನಗಳಿರೋ ಇಲ್ಲದೆ ಇರೋಂಥ ಗಿಡಗಳನ್ನ ಚೆನ್ನಾಗಿ ಇಟ್ಕೊಂಡು ಅದ್ರದ್ ಮಾತ್ರ ಅವ್ರು ಸಪ್ರೇಟ್ ಆಗಿ ಕಟಾವ್ ಮಾಡಿ ಥ್ರೆಷಿಂಗ್ ಮಾಡಿ ಬಳಸ್ಕೋಬೇಕು ಬಿತ್ತನೆ ಬೀಜಕ್ಕೆ. ಅಂದ್ರೆ ಆ ತರ ಸೀಡ್ಸ್ ಮಾಡಲಿಲ್ಲ ಅಂತಂದ್ರೆ ಅವ್ರು ನೇರವಾಗಿ ತಮ್ಮ ಜಮೀನಲ್ಲೇ ಬೆಂದಿರತಕ್ಕಂಥವನ್ನ ಬಿತ್ತನೆ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕಂತಂದ್ರೆ ಹೈಬ್ರಿಡ್ ತಳಿಗಳನ್ನ ಒಂದ್ಸಲ ನಾವು ಬಿತ್ತನೆ ಮಾಡಿದ್ರೆ ನೆಕ್ಸ್ಟ್ ಪುನಃ ಅದನ್ನ ಬೀಜವನ್ನ ಬಿತ್ತನೆಗೆ ಉಪಯೋಗಿಸಬಾರ್ದು ಅಂತ ಹೇಳ್ತಾರೆ. ಹೈಬ್ರಿಡ್ ಇಲ್ಲಿ ಡಿಫ್ರೆನ್ಸ್ ಇದೆ, ಹೈಬ್ರಿಡ್ ಬೇರೆ, ವೆರೈಟೀಸ್ ಬೇರೆ. ನಾನು ಹೇಳಿದೆ ಸೆಲ್ಫ್ ಪಾಲಿನೇಟೆಡ್, ಕ್ರಾಸ್ ಪಾಲಿನೇಟೆಡ್ ಅಂತ ಕರಿತೀವಿ ನಾವು ನಮ್ಮ ತಳಿ ಶಾಸ್ತ್ರದಲ್ಲಿ. ಸೆಲ್ಫ್ ಪಾಲಿನೇಟೆಡ್ ಅಂದಾಗ ನೀವು ಅದೇ ಬಿತ್ತನೆ ಬೀಜನ ಮರುಬಳಕೆ ಮಾಡಬಹುದು ವರ್ಷ ವರ್ಷ. ಈ ಎಲ್ಲಾ ಸಿರಿಧಾನ್ಯಗಳು ರಾಗಿಯಿಂದ ಹಿಡಿದು ನವಣೆ, ಆರ್ಕ, ಊದ್ಲು ಎಲ್ಲವೂ ಸೆಲ್ಫ್ ಪಾಲಿನೇಟೆಡ್, ಎಲ್ಲವನ್ನು ಮರುಬಳಕೆ ಮಾಡಬಹುದು ಬಿತ್ತನೆಗೆ. ಬಟ್ ಆದ್ರೆ ಈ ಹೈಬ್ರಿಡ್ ಅಂತಂದ್ರೆ ನಾವು ಸಂಕರಣ ಮಾಡಿರ್ತೀವಿ ಗಂಡು ಮತ್ತೆ ಹೆಣ್ಣು ತಳಿನ ಎರಡನ್ನು, ಅದು ಈ ಮೆಕ್ಕೆಜೋಳ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ಅದರಲ್ಲಿ ಅವೆರಡು ಸಂಕರಣ ಮಾಡಿರೋದ್ರಿಂದ ಬಂದಿರೋದನ್ನ ನಾವು ರೈತರು ಕೊಟ್ಟಿರ್ತೀವಿ ಬೆಳೆಯಕ್ಕೆ, ಅದು ಸಂಕರಣ ತಳಿ ಅಂತೀವಿ. ಅದನ್ನ ನಾವು ಮರುಬಳಕೆ ಮಾಡಕ್ಕಾಗಲ್ಲ. ಮುಂದೆ ಅದನ್ನೇ ತೆಗೆದು ನೀವು ಹಾಕಿದ್ರೆ ಒಂದ್ ಗಿಡ ಒಂದ್ ಉದ್ದ ಅದೇ ತರ ಯೂನಿಫಾರ್ಮ್ ಇರಲ್ಲ, ಆ ತರ ಬಂದಾಗ ಇಳುವರಿ ಕಡಿಮೆ ಆಗತ್ತೆ. ಈ ಸೂರ್ಯಕಾಂತಿಲೇ ಆಗ್ಲಿ ಒಂದು ಚಿಕ್ಕ ತೆನೆ, ಒಂದ್ ದೊಡ್ಡ ತೆನೆ ಈ ತರ ಬಂದ್ಬಿಡುತ್ತೆ. ಈ ಸಂಕರಣ ತಳಿ ಅದನ್ನ ಹಾರ್ವೆಸ್ಟ್ ಮಾಡಿ ಅದನ್ನ ಕಟಾವ್ ಮಾಡಿ ಮುಂದಿನ ಬಿತ್ತನೆಗೆ ಹಾಕಿದ್ರೆ. ಬಟ್ ಈ ಸಿರಿಧಾನ್ಯಗಳಲ್ಲಿ ಯಾವ್ದು ಆ ತರ ಅಲ್ಲ. ಅವರು ಎಷ್ಟು ವರ್ಷ ಮರುಬಳಕೆ ಮಾಡಬಹುದು, ಬಟ್ ಅವ್ರು ನೀಟಾಗಿ ಮೇಂಟೈನ್ ಮಾಡ್ಬೇಕು. ಇಲ್ಲ ಮಾಡಿಲ್ಲ ಅಂತಂದ್ರೆ ಅದೇನಾದ್ರು ಸ್ವಲ್ಪ ಏನಾದ್ರು ಬೇರೆ ತರ ಯೂನಿಫಾರ್ಮ್ ಇದ್ರೆ ಮತ್ತೆ ವಸ್ತು ಖರೀದಿ ಮಾಡಬಹುದು. ಈಗ ಸಿರಿಧಾನ್ಯಗಳನ್ನ ಬೆಳೆದು ನಾವು ಸಿರಿಧಾನ್ಯಗಳನ್ನ ಪ್ರತಿನಿತ್ಯ ಆಹಾರದಲ್ಲಿ ಸೇವನೆ ಮಾಡೋದ್ರಿಂದ, ಒಂದಲ್ಲ ಒಂದ್ ರೀತಿಯ ಆಹಾರವಾಗಿ ನಾವು ಸೇವನೆ ಮಾಡೋದ್ರಿಂದ ಅಂದ್ರೆ ನಮಗೆ ಬರತಕ್ಕಂತ ರೋಗಗಳನ್ನ ತಡೆಗಟ್ಟುವಂತ ಶಕ್ತಿ ಇದೆಯೋ ಅಥವಾ ಬಂದಂತ ರೋಗಗಳನ್ನ ಗುಣಪಡಿಸುವಂತ ಶಕ್ತಿ ಇದೆಯೋ? ಗುಣಪಡಿಸುವಂತ ಶಕ್ತಿನೂ ಇದೆ, ಬರೋದನ್ನ ತಡೆಯನ್ನು ಕಟ್ಟಬಹುದು. ಈಗ ಆಲ್ರೆಡಿ ಕೆಲವರಾಗಿ ಡಯಾಬಿಟಿಸ್ ಮಧುಮೇಹಿಯಿಂದ ಬಳಲ್ತಾ ಇರ್ತಾರೆ. ಅವರು ಈಗ ನಾವು ರಾಗಿನೇ ತಿನ್ಬೇಕು, ಮುದ್ದೆನೆ ಮಾಡ್ಕೊಬೇಕು ಅಂತಾರೆ, ಬೆಳಗ್ಗೆ ತಂದ ತಿನ್ನಲ್ಲ ಗೋಧಿನೇ. ಗೋಧಿಗಿಂತ ಇದು ತುಂಬಾ ಒಳ್ಳೇದು, ಎಲ್ಲರೂ ಚಪಾತಿ ಮಾಡ್ಕೊಳ್ಳೇ ಬೆಳಿಬೇಕು ಅಂತ ಅಂತಾರೆ. ಅದೇ ಸಿರಿಧಾನ್ಯಗಳನ್ನ ಎಲ್ಲಾ ತಿಂಡಿಗಳಲ್ಲೂ ಬಳಸ್ಕೋಬಹುದು, ದೋಸೆ ಇಡ್ಲಿ ಹಾಕೋಬಹುದು. ಎಲ್ಲ ನಾವು ಅಕ್ಕಿನ ಏನೇನಕ್ಕೆ ಬಳಸ್ತೀವೋ, ಬಿಸಿಬೇಳೆ ಬಾತ್ ಈ ತರ ಎಲ್ಲಾ ಬೆಳಗಿನ ಟಿಫನ್ಗೂ ಇದನ್ನ ಸಿರಿಧಾನ್ಯಗಳನ್ನ ಬಳಸಿದ್ರೆ ತುಂಬಾ ಒಳ್ಳೇದು. ನಮ್ಮಲ್ಲ ಎಷ್ಟೋ ಜನ ಬಂದು ಹೇಳಿದ್ದಾರೆ ಅವ್ರು ಎಷ್ಟೋ ವರ್ಷಗಳಿಂದ ಬರೀ ಸಿರಿಧಾನ್ಯನೇ ತಿಂತಾ ಇದಾರೆ ಅಂತ, ಅವರಿಗೆ ಈ ಸಕ್ಕರೆ ಕಾಯಿಲೆದು ಮಾತ್ರೆ ತಗೊಳ್ಳೋದು ಕಡಿಮೆ ಮಾಡಿದೀವಿ ಅಂತ ಹೇಳಿದ್ದಾರೆ. ಅದೇ ತರ ಈ ಸಿರಿಧಾನ್ಯಗಳನ್ನ ಬಳಕೆಯಿಂದ ಬಂದಿರೋದನ್ನ ಅವ್ರು ತಡೆಗಟ್ಟಬಹುದು, ಬರೋದನ್ನ ತಡೆಗಟ್ಟಬಹುದು. ಅಂದ್ರೆ ರಾಗಿ ತಿನ್ನೋದ್ರಿಂದ ನಮ್ಮ ಮೂಳೆ ಗಟ್ಟಿ ಆಗ್ತಾವಪ್ಪ ಅಂತಾರೆ, ಅಂದ್ರೆ ಎಲ್ಲೋ ಒಂದ್ ಕಡೆ ಅದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಅಂತ. ಕ್ಯಾಲ್ಸಿಯಂ ಅಂತ ಅನ್ನೋದು ಎಲ್ಲಾ ಸಿರಿಧಾನ್ಯ, ಇನ್ನ ಅಕ್ಕಿ, ರಾಗಿ, ಗೋಧಿ ಎಲ್ಲದಕ್ಕೂ ನಾವು ಹೋಲಿಸಿದಾಗ ಈ ರಾಗಿಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇದೆ. ಈ ಎಲ್ಲದ್ರಲ್ಲಿ 10-20 mg/100 g ಇತ್ತು ಅಂದ್ರೆ ಈ ರಾಗಿನಲ್ಲಿ 350-400 ಅಂದ್ರೆ ಒಂದ್ 10 times ಜಾಸ್ತಿನೇ ಇದೆ ಎಲ್ಲಾ ಸಿರಿಧಾನ್ಯ ಕಂಪೇರ್ ಮಾಡಿದ್ರೆ ಕ್ಯಾಲ್ಸಿಯಂ. ಈ ಕ್ಯಾಲ್ಸಿಯಂ, ಈ ಸುಣ್ಣದಂಶನೇ ಹೆಚ್ಚು ಮೂಳೆ ಗಟ್ಟಿ ಮಾಡಕ್ ಬೇಕಾಗೋದು ಸುಣ್ಣದಂಶ. ಅದೇ ಈ ಸುಣ್ಣದಂಶ ಹೆಚ್ಚಾಗಿರೋದ್ರಿಂದ ರಾಗಿನಲ್ಲಿ ಇದು ತುಂಬಾ ಒಳ್ಳೇದು. ಇವನ್ ಅದಕ್ಕೆ ಮಕ್ಳಿಗೂ ರಾಗಿ ಸರಿ ಅಂತ ಕೊಡ್ತಾರೆ. ಈಗಾಗಲೇ ನಗರ ಪ್ರದೇಶದಲ್ಲಿ ಸರಿ ಮಾಡಕ್ ಅವ್ರಿಗೆಲ್ಲ ಟೈಮ್ ಇರಲ್ಲ, ಅವ್ರಾಗ್ಲೇ ಈಗ ಅದನ್ನು ಮಾರ್ಕೆಟ್ ಅಲ್ಲೇನೆ ತಗೊಂಡು ರಾಗಿ ಸರಿ, ರಾಗಿಯಿಂದ ಮತ್ ಜೊತೆ ಮಿಲೆಟ್ ನು ಮಿಕ್ಸ್ ಮಾಡಿರೋ ಪ್ರಾಡಕ್ಟ್ ನ ಮಕ್ಳಿಗೆ ಕೊಡ್ತಾ ಇದ್ದಾರೆ. ರಾಗಿ ಮಾಲ್ಟ್ ಅಂತ, ರಾಗಿ ಮಾಲ್ಟ್ ಅದರಲ್ಲಿ ಬೆಲ್ಲ ಹಾಕಿ ಅದು ಮಾಡಿಕೊಟ್ರೆ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂತ. ಮಕ್ಕಳಿಗೆ ಬೆಳೆಯಕ್ಕೆ ಈ ಕಬ್ಬಿಣಾಂಶ, ಸುಣ್ಣದಂಶ ತುಂಬಾ ಅವಶ್ಯಕತೆ ಇರುತ್ತೆ. ಮೂಳೆ ಗಟ್ಟಿ ಆಗಕ್ಕಾಗ್ಲಿ, ಅವ್ರ ರಕ್ತ ಚೆನ್ನಾಗಿ ವೃದ್ಧಿ ಆಗಕ್ಕಾಗ್ಲಿ, ಸೊ ಅದೇ ರೀತಿ ಸಿರಿಧಾನ್ಯಗಳು ತುಂಬಾ ಉಪಯುಕ್ತ. ಈಗ ಮೊದ್ಲು ಒಂದ 20-25 ವರ್ಷಗಳ ಹಿಂದೆ ಹೋದ್ರೆ ಈ ಸಿರಿಧಾನ್ಯಗಳು ಅಂತಂದ್ರೆ ಬಡವರ ಆಹಾರ ಅಂತ ಇದ್ರು. ಅಂದ್ರೆ ಈಗ ಯಾವ ರೀತಿ ಬದಲಾವಣೆ ಆಯ್ತು ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಆರೋಗ್ಯದ ದೃಷ್ಟಿಯಿಂದ ಈಗ ಎಲ್ಲಾ ಜನಗಳು ಸಿರಿಧಾನ್ಯಗಳನ್ನ ತಿನ್ನಕ್ ಹಚ್ಚಿದಾರೆ ಅಂದ್ರೆ ತಪ್ಪಾಗ್ಲಾರ್ದಲ್ಲ. ಹಿಂದಿನ ಕಾಲದಲ್ಲಿ ಸಿರಿಧಾನ್ಯ ಬೆಳೀತಾ ಇದ್ರು, ತಿಂತಾ ಇದ್ರು, ಯಾರೋ ಬಡವರು ತಿಂತಾರೆ, ಅಕ್ಕಿ ತಿನ್ನೋರೇ ಶ್ರೀಮಂತರು. ಈಗ ಹೆಂಗಾಗಿದೆ ಅಂದ್ರೆ ಅಕ್ಕಿ ಎಲ್ಲರಿಗೂ ಸಿಗ್ತಾ ಇದೆ, ಅಕ್ಕಿ 40-50 rupees ಕೆಜಿಗೂ ಸಿಗುತ್ತೆ. ಇನ್ ಪಡಿತರ ವ್ಯವಸ್ಥೆಯಲ್ಲಿ ಫ್ರೀಯಾಗೂ ಸಿಗ್ತಾ ಇದೆ ರೈತರಿಗೆ. ಆದ್ರೆ ಸಿರಿಧಾನ್ಯಗಳಿಗ ಯಾವ್ದೇ ಮಾರ್ಕೆಟ್ ಅಲ್ಲಿ ಹೋದ್ರು 80, 100, 150, 200 rupees ಇದೆ ಸಿರಿಧಾನ್ಯಗಳ ಕೆಜಿ. ಈ ನಗರವಾಸಿಗಳಲ್ಲಂತೂ ಹೆಚ್ಚು ಸಿರಿಧಾನ್ಯಗಳ ಬಗ್ಗೆ ಗೊತ್ತಿರೋದ್ರಿಂದ, ಇದ್ರ ಪೋಷಕಾಂಶಗಳ ಬಗ್ಗೆ, ಮತ್ತೆ ಇವನ್ ಡಾಕ್ಟರ್ಗಳು ಇದನ್ನ ತಿನ್ನಿ ಅಂತ ಎಲ್ಲಾ ಕಡೆ ಅವ್ರಿಗೂ ಇದು ಹೇಳ್ತಾ ಇದಾರೆ, ತುಂಬಾ ಹೆಚ್ಚು ಕಾಯಿಲೆಯಿಂದ ಬಳಲ್ತಿರೋರ್ಗೆಲ್ಲ. ಸೊ ಅದರಿಂದ ಈ ಸಿರಿಧಾನ್ಯ ಒಳ್ಳೇದು ಅಂತ ಹೇಳ್ಬಹುದು. ಈ ಸಿರಿಧಾನ್ಯಗಳ ಬೆಳೆಯಂತ ರೈತರು ಅವ್ರಿಗೇನಾದ್ರು ಆಸಕ್ತಿ ಇದ್ದು ನಾವು ಬೆಳಿಬೇಕಪ್ಪ ಅಂತ ಅನ್ಕೊಂಡಾಗ ಯಾವ ತಳಿ ಹಾಕಿದ್ರು ಉತ್ತಮ, ಯಾವ ತಳಿ ಹಾಕಿದ್ರೆ ಬರುತ್ತೆ ಅಂತೇಳಿ, ಈ ನಿಟ್ಟಿನಲ್ಲಿ ನಮ್ಮ ರೈತರಿಗೆ ಏನಾದ್ರು ಈ ಸಿರಿಧಾನ್ಯಗಳ ತಳಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ನಂದಿನಿ ಸಿ ಅಂತ ಈ ವಲಯ ಕೃಷಿ ಸಂಶೋಧನಾ ಕೇಂದ್ರ ಬಬ್ಬೂರ್ ಫಾರ್ಮ್ ಇದೂರಲ್ಲಿ ಕೆಲಸ ಮಾಡ್ತಾ ಇದೀನಿ. ಇಲ್ಲೇ ಸಿರಿಧಾನ್ಯ ವಿಭಾಗದಲ್ಲಿ ಯಾವಾಗ ನೀವು ಬಂದ್ರು ನಾವಿಲ್ಲೇ ಇರ್ತೀವಿ. ನಿಮ್ಗೆ ಯಾವ ಸಿರಿಧಾನ್ಯ ಬೆಳಿಬೇಕು ಅಂತಂದ್ರೆ, ಅದನ್ನ ಯಾವ ತರ ಬೆಳಿಬೇಕು, ಸುಧಾರಿತ ಬೇಸಾಯ ಕ್ರಮ ಯಾವ ತರ ಅನುಸರಿಸಬೇಕು, ಯಾವ್ಯಾವ ತಳಿ ಹಾಕ್ಬೇಕು, ನಿಮ್ಗೆ ಇದು ಬಂದು ಇಲ್ಲಿ ನೀವು ಕನ್ಸಲ್ಟೇಷನ್ ಮಾಡಿದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ 8144-9821 ಈ ನಂಬರ್ ಗೆ ನೀವು ಕರೆ ಮಾಡಿ ಮಾಹಿತಿನ ಪಡ್ಕೋಬಹುದು. ಒಳ್ಳೇದು ಮೇಡಮ್, ಇಲ್ಲೇ ತನಕ ಸಾಕಷ್ಟು ಈ ಒಂದು ಸಿರಿಧಾನ್ಯಗಳ ಒಂದು ಮಹತ್ವದ ಬಗ್ಗೆ ಹೇಳಿದ್ರಿ, ಕೃಷಿ ಬಗ್ಗೆ ಹೇಳಿದ್ರಿ, ಸಿರಿಧಾನ್ಯಗಳಲ್ಲಿ ಇರತಕ್ಕಂತ ಹೊಸ ಹೊಸ ತಳಿಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರಿಗೆ ಒದಗಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಸಿರಿಧಾನ್ಯ ಕೃಷಿ ಹಾಗೂ ಅಧಿಕ ಇಳುವರಿಗಾಗಿ ಸುಧಾರಿತ ಸಿರಿಧಾನ್ಯ ತಳಿಗಳು, ಈ ಕುರಿತು ಇದುವರೆಗೂ ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಿರಿಧಾನ್ಯ ವಿಭಾಗದ ತಳಿಶಾಸ್ತ್ರಜ್ಞೆ ಡಾ ಸಿ ನಂದಿನಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. Today at All India Radio, we have Dr. Anupama Sundar from Ballari. Doctor, heavy menstrual bleeding is a common gynecological problem. What are the common causes and when should a woman seek your opinion? Hi friends, this is Dr. Anupama Sundar, obstetrician and gynecologist from Karnataka. Heavy menstrual bleeding is a very common problem faced by women. The reasons could be due to hormonal changes in blood due to obesity and cysts in ovaries called polycystic ovaries, small and non-cancerous tumors called fibroids and polyps, infections in the uterus, cancer of the uterus or cervix, or blood disorders can be the reasons behind heavy bleeding. Patients should definitely approach doctors in case they have bleeding for more than 7 to 10 days, bleeding once every 10 to 15 days, frequent changing of pads and tampons every hour, or increased visit to the bathroom in the night causing sleep disturbance indicates need for treatment. Excessive passage of clots with severe abdominal cramps and pain or exhaustion due to weakness needs treatment. Thank you. ರೈತ ಬಾಂಧವರೇ, ಹಲೋ ಕಿಸಾನ್ ವಾಣಿ ರೈತರಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಇದೇ ಮೇ 31ರಂದು ಬುಧವಾರ ಸಂಜೆ 6:50 ನಿಮಿಷಕ್ಕೆ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಿಂದ. ವಿಷಯ ತೋಟಗಾರಿಕಾ ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳ ಸಮಗ್ರ ನಿರ್ವಹಣೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೋಟಗಾರಿಕಾ ಬೆಳೆಗಳಾದ ಮಾವು, ಅಡಿಕೆ, ಬಾಳೆ, ತರಕಾರಿಗಳು ಹಾಗೂ ಇನ್ನಿತರ ಬೆಳೆಗಳಲ್ಲಿ ಕಂಡುಬರುವ ಕೀಟ ಹಾಗೂ ರೋಗಗಳ ಸಮಗ್ರ ನಿರ್ವಹಣೆಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಹಿರಿಯೂರು ತಾಲೂಕು ಬೊಬ್ಬೂರು ಫಾರಂನ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಎಸ್ ಓಂಕಾರಪ್ಪ. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಪಡೆಯಲು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಮ್ಮೆ 9448640273 ಹಾಗೆಯೇ ಮತ್ತೊಂದು ಮೊಬೈಲ್ ಸಂಖ್ಯೆ 9141970272 ಜೊತೆಗೆ ಒಂದು ಸ್ಥಿರ ದೂರವಾಣಿ ಸಂಖ್ಯೆ 295649 ಮತ್ತೊಮ್ಮೆ 295649. ಇದಕ್ಕೆ ಎಷ್ಟಿಡಿ ಕ್ರಮಾಂಕ 08194 ತಪ್ಪದೆ ಕೇಳಿ. ಇದೇ May 31 ಬುಧವಾರ ಸಂಜೆ 6:50 ಹಲೋ ಕಿಸಾನ್ ವಾಣಿ ರೈತರಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಿಂದ. ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಹವಾಮಾನ ವರದಿ. ರಾಜ್ಯದ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಕರಾವಳಿಯಲ್ಲಿ ಒಣಹವೆ ಇತ್ತು. ಬಾಳೆಹೊನ್ನೂರು 5 ಸೆಂಟಿಮೀಟರ್, ಕಲಬುರಗಿ, ಸವಣೂರು, ಶ್ರೀಮಂಗಳ, ಗೋಣಿಕೊಪ್ಪಲು ಕೆವಿಕೆ ತಲಾ 2 ಸೆಂಟಿಮೀಟರ್, ಹಾವೇರಿ, ಬೆಳಗಾವಿ ನಗರ, ಪೊನ್ನಂಪೇಟೆ, ಮೂಡಿಗೆರೆ ತಲಾ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ರಾಜ್ಯದಲ್ಲಿ ಅತಿ ಗರಿಷ್ಠ ಉಷ್ಣಾಂಶ 41.1 ಡಿಗ್ರಿ ಸೆಲ್ಸಿಯಸ್ ಕಲಬುರಗಿಯಲ್ಲಿ ದಾಖಲಾಗಿದೆ. ಮುಂದಿನ 24 ಗಂಟೆಗಳು ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಕೆಲವು ಕಡೆಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆ, ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ. ಈಗ ಇಂದಿನ ಮಾರುಕಟ್ಟೆ ಧಾರಣೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆಯನ್ನು ನೋಡೋದಾದರೆ ಪ್ರತಿ ಕ್ವಿಂಟಲ್ ಹತ್ತಿಗೆ ಕನಿಷ್ಠ 589 ರೂಪಾಯಿಗಳಿಂದ ಗರಿಷ್ಠ 5981 ರೂಪಾಯಿಗಳು, ಹೈಬ್ರಿಡ್ ಜೋಳ 1521 ರೂಪಾಯಿಗಳಿಂದ 1956 ರೂಪಾಯಿಗಳು, ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ 1901 ರೂಪಾಯಿಗಳಿಂದ 2012 ರೂಪಾಯಿಗಳು, ಹೈಬ್ರಿಡ್ ರಾಗಿ 1615 ರೂಪಾಯಿಗಳಿಂದ 2615 ರೂಪಾಯಿಗಳು. ಇನ್ನು ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ನೆಲಗಡಲೆ ಶೇಂಗಾ ಕನಿಷ್ಠ 3,000 ರೂಪಾಯಿಗಳಿಂದ ಗರಿಷ್ಠ 8,019 ರೂಪಾಯಿಗಳು, ಸೂರ್ಯಕಾಂತಿ 4,391 ರೂಪಾಯಿಗಳಿಂದ ಗರಿಷ್ಠ 4,590 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆಯನ್ನು ನೋಡೋದಾದರೆ ಸೇಬು ಕನಿಷ್ಠ 6,000 ರೂಪಾಯಿಗಳಿಂದ ಗರಿಷ್ಠ 8,000 ರೂಪಾಯಿಗಳು ಪ್ರತಿ ಕ್ವಿಂಟಲ್ಗೆ, ಸಪೋಟ 1,800 ರೂಪಾಯಿಗಳಿಂದ 2,200 ರೂಪಾಯಿಗಳು, ತೆಂಗಿನಕಾಯಿ 8,000 ರೂಪಾಯಿಗಳಿಂದ 12,000 ರೂಪಾಯಿಗಳು, ಕರ್ಬೂಜ 1,500 ರೂಪಾಯಿಗಳಿಂದ 2,000 ರೂಪಾಯಿಗಳು, ಮಾವಿನ ಹಣ್ಣು 3,000 ರೂಪಾಯಿಗಳಿಂದ 4,500 ರೂಪಾಯಿಗಳು, ಮೋಸಂಬಿ 3,500 ರೂಪಾಯಿಗಳಿಂದ 4,000 ರೂಪಾಯಿಗಳು, ಈರುಳ್ಳಿ 300 ರೂಪಾಯಿಗಳಿಂದ 1,200 ರೂಪಾಯಿಗಳು, ಪಪ್ಪಾಯಿ 1,500 ರೂಪಾಯಿಗಳಿಂದ 2,000 ರೂಪಾಯಿಗಳು, ಅನಾನಸ್ 2,000 ರೂಪಾಯಿಗಳಿಂದ 2,500 ರೂಪಾಯಿಗಳು, ದಾಳಿಂಬೆ 5,000 ರೂಪಾಯಿಗಳಿಂದ 5,500 ರೂಪಾಯಿಗಳು. ಇನ್ನು ಬಳ್ಳಾರಿ ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು 5,411 ರೂಪಾಯಿಗಳಿಂದ 7,500 ರೂಪಾಯಿಗಳು, ಹೈಬ್ರಿಡ್ ಸಜ್ಜೆ 2,100 ರೂಪಾಯಿಗಳಿಂದ 2,426 ರೂಪಾಯಿಗಳು, ಶೇಂಗಾ 3,320 ರೂಪಾಯಿಗಳಿಂದ 7,719 ರೂಪಾಯಿಗಳು, ಜೋಳ 1,300 ರೂಪಾಯಿಗಳಿಂದ 2,686 ರೂಪಾಯಿಗಳು, ಸ್ಥಳೀಯ ಮೆಕ್ಕೆಜೋಳ 1,586 ರೂಪಾಯಿಗಳಿಂದ 2,016 ರೂಪಾಯಿಗಳು, ಹೈಬ್ರಿಡ್ ನವಣೆ 2,830 ರೂಪಾಯಿಗಳಿಂದ 3,566 ರೂಪಾಯಿಗಳು. ರೈತ ಬಾಂಧವರೇ, ಇದು ಇಂದಿನ ಕೃಷಿ ಮಾರುಕಟ್ಟೆ ಧಾರಣೆ. ಈಗ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ. ಕಣ್ಣನ್ ಒಲ್ಲಿಯ ಮ್ಯಾಲೆ